ಡಾ ಸಿಎನ್ ಅಶ್ವಥ್ ನಾರಾಯಣ. ಮತ್ತು ಸುರಕ್ಷಿತ ರಸ್ತೆ ಸಂಚಾರಿ ನಿಯಮ ಪಾಲನೆ ಜಾಗೃತಿ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನೂರು ದಶಾಂಶ ಮೂರು ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಸಮಯ ಸರಿಯಾಗಿ 6:50 ಹಾಗೂ 55 ಸೆಕೆಂಡುಗಳು. ಕೇಳುಗರೆ, ಇದೀಗ ಕಿಸಾನ್ ವಾಣಿ ಕಾರ್ಯಕ್ರಮ. ರೈತ ಬಂಧುಗಳಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಮತ್ತು ಸಾವಯವ ಮನಸ್ಸು, ಈ ಕುರಿತು ಅಡ್ಡೂರು ಕೃಷ್ಣರಾವ್ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. ತದನಂತರ ಕೃಷಿ ಮಾಹಿತಿ ಮೂಡಿಬರಲಿದೆ. ಇದೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಅಶೋಕ, ಕ್ಯಾಲೆಂಡರ್ ಅಲ್ಲಿ ಪ್ರತಿ ತಿಂಗಳು 9ನೇ ತಾರೀಕು ಯಾಕೆ ಗುರ್ತು ಮಾಡ್ಕೊಂಡಿದ್ಯಾ? ಅದ ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅಂತ ಕಣಮೆ. ಪ್ರತಿ ತಿಂಗಳು 9ನೇ ತಾರೀಕು ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನಂತ ಗರ್ಭಿಣಿಯರಿಗೆ ಸಂಪೂರ್ಣ ತಪಾಸಣೆ ಮಾಡ್ತಾರ್ರಿ. ಆಮೇಕೆ 2 ಮತ್ತೆ 3ನೇ ತಿಂಗಳು ತಪಾಸಣೆ ಹೋಗೋದನ್ನ ತಪ್ಪಿಸ್ಬೇಡ. ಏನಾದ್ರೂ ತೊಂದರೆ ಇದ್ರೆ ಅದನ್ನೇ ಗುರುತಿಸಿ ವಿಶೇಷ ಗಮನ ಕೊಡ್ತಾರ್ರಿ. ನೆನಪಿಡಿ, ಪ್ರತಿ ತಿಂಗಳು 9ನೇ ತಾರೀಕು ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಅರಳೋ ಚೆನ್ನ, ಮಕ್ಕಳ ನಗು ಚೆನ್ನ, ಕಡಾರರು ಬೆಲ್ಲ ಬಾರದಿರಲಿ, ಮಕ್ಕಳು ಎಂದೆಂದು ನಗುತ್ತಲಿರಲಿ. ಮಕ್ಕಳಿಗೆ ಜ್ವರ, ನೆಗಡಿ, ಮೈಮೇಲೆ ಕೆಂಪು ದದ್ದು ಕಾಣಿಸಿದರೆ ಅದು ದಡಾರ ರೋಗವಿರಬಹುದು. ಎಚ್ಚರ, ನಿರ್ಲಕ್ಷ್ಯ ಮಾಡಿದ್ದಲ್ಲಿ ನ್ಯುಮೋನಿಯಾ, ಕಿವಿ ಸೋರುವುದು ಮುಂತಾದ ತೊಡಕು ಉಂಟಾಗಬಹುದು. ಎಲ್ಲ ಮಕ್ಕಳಿಗೆ 9 ತಿಂಗಳು ಮತ್ತು 1.5 ವರ್ಷದಲ್ಲಿ ತಪ್ಪದೇ ದಡಾರ ರುಬೆಲ್ಲಾ ಲಸಿಕೆ ಹಾಕಿಸಿ. ಕರ್ನಾಟಕವನ್ನು ದಡಾರ ಮತ್ತು ರುಬೆಲ್ಲಾ ಮುಕ್ತ ರಾಜ್ಯವಾಗಿಸುವಲ್ಲಿ ಕೈಜೋಡಿಸಿ. ದಡಾರ ರುಬೆಲ್ಲಾ ಸಾಂಕ್ರಾಮಿಕವಾಗಿದ್ದು ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವ ಮಕ್ಕಳಲ್ಲಿ ಗಾಳಿ ಮೂಲಕ ಹರಡುತ್ತದೆ. ಹೆಣ್ಣು ಮಕ್ಕಳಿಗೆ ದಡಾರ ರುಬೆಲ್ಲಾ ಲಸಿಕೆ ಹಾಕಿಸದಿದ್ದರೆ ಮುಂದೆ ಆಕೆ ಗರ್ಭಿಣಿ ಆದಾಗ ಒಂದು ವೇಳೆ ರುಬೆಲ್ಲಾ ಬಂದಲ್ಲಿ ಹುಟ್ಟುವ ಮಗುವಿನ ಮೇಲೂ ದುಷ್ಪರಿಣಾಮ ಬೀರುತ್ತದೆ. ಜಾಗ್ರತೆ. ಹೆಚ್ಚಿನ ಮಾಹಿತಿಗೆ ಅಂಗನವಾಡಿ, ಆಶಾ ಕಾರ್ಯಕರ್ತೆಯರು ಇಲ್ಲವೇ ಹತ್ತಿರದ ಸರ್ಕಾರಿ ಉಪಕೇಂದ್ರ ಅಥವಾ ಆರೋಗ್ಯ ಕೇಂದ್ರ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಗುರುಪುರ ಗೋಳಿದಡಿ ಗುತ್ತಿನ ಗಡಿಪಟ್ಟ ಸ್ವೀಕಾರದ 12ನೇ ವರ್ಷದ ಸಂಭ್ರಮಾಚರಣೆ, ಗುತ್ತದ ವರ್ಷದ ಪರ್ವ. January 17, 2023 January 10 and 2023 ನಡೆಯಲಿದೆ. ಈ ಉತ್ಸವದಲ್ಲಿ ದೇವತಾ ಕಾರ್ಯಗಳು, ಭಜನಾ ಸತ್ಸಂಗ, ಗುತ್ತಿನ ವರ್ಷದ ಒಡ್ಡೋಲಗ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮರೆಯಾಗುತ್ತಿರುವ ಗ್ರಾಮೀಣ ಸಂತೆ, ಪರ್ಬದ ಸಿರಿ ಕಾರ್ಯಕ್ರಮಗಳು ನಡೆಯಲಿವೆ. ಗ್ರಾಮೀಣ ಭಾಗದ ಪುರುಷರಿಗೆ ಹಾಗೂ ಮಹಿಳೆಯರಿಗೆ ಶಕ್ತಿಕಲ್ಲು ಎತ್ತುವ ಪ್ರತ್ಯೇಕ ಸ್ಪರ್ಧೆಗಳು. ಬನ್ನಿ, ಗುರುಪುರ ಗೋಳಿಗಡಿ ಗುತ್ತಿನ ಮನೆಯಲ್ಲಿ ಜರುಗುವ ಈ ವಿಶೇಷ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಿ. Power, Platform of Women Entrepreneurs presents Power Parba 2023, an exhibition cum marketing fair on 13th, 14th and 15th of January 2023 at Mahatma Gandhi Bailuranga Mandira, Bidinagudi, Udupi, the most awaited event. Power Parba is here with delicious local cuisines, artistic jewelry, fashion accessories, varieties of sarees and dress materials, designer clothing, handicrafts, home decor, art and craft, special competitions and dance performances. Remember the dates 13th, 14th and 15th January 2023 at Bidinagudi, Udupi. Power Parba. ಆತ್ಮೀಯ ಕೇಳುಗರೆ, ಕೈತೋಟ ಕ್ರಾಂತಿ ವಿಷಮುಕ್ತ ಆಹಾರದ ಬಟ್ಟಲು ಸರಣಿ ಕಾರ್ಯಕ್ರಮ ಪ್ರತಿ ಬುಧವಾರ ಹಾಗೂ ಶನಿವಾರ ಸಂಜೆ 6:50 ನಗರ ಕೃಷಿಕರಿಗೆ ಉಪಯುಕ್ತ ಮಾಹಿತಿ, ಅನುಭವಿ ತಜ್ಞರ ಮೂಲಕ ಸಾವಯವ ಕೃಷಿಯ ಅನಾವರಣ. ಈ ಬಾರಿಯ ಕಂತಿನಲ್ಲಿ ದೇಶಿ ಬೀಜಗಳ ಆಯ್ಕೆ ಮಾಡುವ ವಿಧಾನ ಹಾಗೂ ಸಂರಕ್ಷಣೆ, ಈ ವಿಷಯದ ಕುರಿತು ಮಾತನಾಡುತ್ತಾರೆ ಶ್ರೀಮತಿ ಸಪ್ನಾ ಅವಿನಾಶ್. ತಪ್ಪದೇ ಕೇಳಿ ಕೈತೋಟ ಕ್ರಾಂತಿ ವಿಷಮುಕ್ತ ಆಹಾರದ ಬಟ್ಟಲು ಸರಣಿ ಕಾರ್ಯಕ್ರಮ ಇದೇ ಬರುವ ಶನಿವಾರ ಸಂಜೆ 6:50 ಈ ಕಾರ್ಯಕ್ರಮದ ಪ್ರಾಯೋಜಕರು ಸಾವಯವ ಕೃಷಿಕ ಗ್ರಾಹಕರ ಬಳಗ ಮಂಗಳೂರು. ರೈತ ಬಂಧುಗಳೇ, ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇದೀಗ ಸಾವಯವ ಕೃಷಿ ಮತ್ತು ಸಾವಯವ ಮನಸ್ಸು ಈ ಕುರಿತು ಅಡ್ಡೂರು ಕೃಷ್ಣರಾವ್ ಅವರೊಂದಿಗೆ ನಡೆಸಿದ ಸಂದರ್ಶನ. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಅಡ್ಡೂರು ಕೃಷ್ಣರಾವ್ ಅವರು. ಮುಖ್ಯವಾಗಿ ಗ್ರಾಹಕರ ಹಕ್ಕುಗಳ ಬಗ್ಗೆ ಆಗಲಿ, ಸಾವಯವ ಕೃಷಿಯ ಬಗ್ಗೆ ಆಗಲಿ ಅವರು ಅವರದೇ ಆದಂಥ ಒಂದು ಯೋಚನೆಗಳನ್ನು ಇಟ್ಟುಕೊಂಡವರು. ಮತ್ತು ನಮಗೆಲ್ಲ ಗೊತ್ತಿದ್ದ ಹಾಗೆ ಅವರು ಬ್ಯಾಂಕಿನಿಂದ ನಿವೃತ್ತ ಉದ್ಯೋಗಿ, ಜೊತೆಗೆ ಒಬ್ಬರು ಲೇಖಕರು ಕೂಡ. ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚು ಹೆಚ್ಚು ಕೇಳಿ ಬರ್ತಾ ಇರುವಂಥ ಈ ಸಾವಯವ ಕೃಷಿ ಮತ್ತು ಅದಕ್ಕೆ ಜನರ ಒಲವು, ಒಟ್ಟಾರೆಯಾಗಿ ಸಾವಯವ ಕೃಷಿಯ ಬೆಳವಣಿಗೆಯ ಬಗ್ಗೆ ನಾವು ಅವರನ್ನು ಮಾತಾಡಿಸೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೀಗೆ ಈ ಸಾವಯವ ಕೃಷಿ ಅನ್ನುವಂಥ ಶಬ್ದ ತುಂಬ ಕೇಳ್ತಾ ಇದ್ದೇವೆ, ತುಂಬ ಕಡೆಗೆ ಬಹಳ ಪಾಪ್ಯುಲರ್ ಅನ್ನುವಂಥದ್ದು ಆರ್ಗ್ಯಾನಿಕ್ ಅನ್ನುವಂಥ ಒಂದು ಶಬ್ದ. ಕನ್ನಡದಲ್ಲಿ ಸಾವಯವ ಆದರೆ ಇಂಗ್ಲೀಷಲ್ಲಿ ಆರ್ಗ್ಯಾನಿಕ್ ಅಂತ. ಈ ಆರ್ಗ್ಯಾನಿಕ್ ಪ್ರಾಡಕ್ಟ್, ಆರ್ಗ್ಯಾನಿಕ್ ಮೆಥಡ್, ಈ ಥರದ್ದೆಲ್ಲ ಕೇಳ್ತೇವೆ. ಒಂದು ಸಾವಯವ ಅನ್ನುವ ಶಬ್ದ ಇಷ್ಟು ಪಾಪ್ಯುಲರ್ ಆಗಲಿಕ್ಕೆ ಏನು ಕಾರಣ ಸರ್? ಇದು ಈಗ ಜನರಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿ ಬಹಳ ಜಾಸ್ತಿ ಆಗ್ತಾ ಇದೆ. ಅದು ಈಗ 2020 ಆರಂಭದಿಂದ ಈ ಕೊರೋನಾ ಅನ್ನುವ ಒಂದು ವೈರಸ್ ಬಂದು ಇಡೀ ಜಗತ್ತಿನಲ್ಲಿ ಅನಾಹುತ ಮಾಡಿತ್ತು ನೋಡಿ. ಹೌದು, ನಾವು ಒಂದು ನೋಡ್ಬೇಕಂತೇಳಿ ಜಗತ್ತಿನಲ್ಲಿ ಸತ್ತವರ ಸಂಖ್ಯೆ ಸುಮಾರು 66 ಲಕ್ಷ. ಅದೇ ನಮ್ಮ ದೇಶದಲ್ಲಿಯೇ ಇಷ್ಟೆಲ್ಲ ಜಾಗ್ರತೆಗಳನ್ನು ಮಾಡಿದ ಕಾರಣ ಅದು 5 ಲಕ್ಷಕ್ಕಿಂತ ಅಧಿಕ ಜನ ಸತ್ತಿದ್ದಾರೆ ಅಂಥೇಳಿ ಒಂದು ಅಂದಾಜು. ಈಗ ಈ ಲಕ್ಷಗಟ್ಟಲೆ ಪ್ರಮಾಣದಲ್ಲಿ ಜನ ಸಾಯ್ತಾ ಇರೋದು ಇದು ಲೆಕ್ಕ ಸಿಕ್ಕಿದ್ದು. ಅದರಿಂದಾಗಿ ಎಲ್ಲ ಜನ ಸಮುದಾಯಗಳಲ್ಲಿ ಎಲ್ಲ ದೇಶಗಳಲ್ಲಿ ಅಲ್ಲೋಲ ಕಲ್ಲೋಲಾಗಿದೆ. ಏನು ಈಗ ಇದರಿಂದ ನಾವು ಬಚಾವ್ ಆಗಬೇಕಾದ್ರೆ, ನಾವು ಇಂಥ ಅನಾಹುತಗಳಿಗೆ ಸಿಕ್ಕಿ ಒದ್ದಾಡದೇ ಇರಬೇಕಾದ್ರೆ ಏನು ಮಾಡಬೇಕು? ಅದಕ್ಕೆ ಎಲ್ಲರಿಗೂ ಸಾಮಾನ್ಯ ಜ್ಞಾನ ಇದ್ದೇ ಇದೆ. ಈಗ ನಮ್ಮ ದೇಹ ಏನು ಅಂತ ಹೇಳಿದರೆ ನಾವು ತಿಂದದ್ದು, ಹಾಗಾಗಿ ನಾವು ತಿಂದದ್ರಲ್ಲೇ ಜಾಗ್ರತೆ ಮಾಡಿಕೊಳ್ಳುವ ಚಿಕಿತ್ಸೆ ಮತ್ತೆ ಅನ್ನುವ ಒಂದು ಅರಿವು ಜನರಲ್ಲಿ ಹೆಚ್ಚುತ್ತಾ ಇದೆ. ಅದರ ಬಗ್ಗೆ ಜಾಗೃತಿಯೂ ಬರ್ತಾ ಇದೆ. ಅದರ ಜೊತೆಗೆ ಈಗ ಸಾವಯವ ಅಂತ ಹೇಳುವಂಥದ್ದನ್ನು ಬೆಳೆಸುವವರು ನಿಧಾನಕ್ಕೆ ಜಾಸ್ತಿ ಆಗ್ತಾ ಇದ್ದಾರೆ. ಮತ್ತು ಈಗ ಗ್ರಾಹಕರಿಗೂ ಅದನ್ನು ಅವರಿಂದ ಇವರಿಂದ ಎಲ್ಲ ತಿಳ್ಕೊಂಡು ನಮ್ಮ ಪಾರಂಪರಿಕ ಜ್ಞಾನವನ್ನು ಉಪಯೋಗಿಸಿಕೊಂಡು ಸಾವಯವ ಅಂದರೆ ಏನು ಅಂತೇಳಿ, ಸಾವಯವ ವಸ್ತು ಏನು ಅಂತ ತಿಳ್ಕೊಳ್ಬೇಕಾದ್ರೆ ಅದಕ್ಕೆ ಕೆಲವು ಸರಳವಾದಂಥ ಸೂತ್ರಗಳಿದ್ದಾವೆ. ಈಗ ಉದಾಹರಣೆಗೆ ನಾವು ಅಂಗಡಿಯಿಂದ ಯಾವುದೋ ಧಾನ್ಯವನ್ನು ಬೇರೆ ಯಾವುದೋ ಒಂದು ಸ್ವಲ್ಪ ಸೆಮಿ ಪ್ರೊಸೆಸ್ ಅಥವಾ ಪ್ರೊಸೆಸ್ ಸಂಸ್ಕರಿತ ಅಥವಾ ಅರೆ ಸಂಸ್ಕರಿತ ವಸ್ತುವನ್ನು ತಂದಿದ್ದೇವೆ. ಅದರಲ್ಲಿ ಬಹಳ ದಿನ ಹುಳ ಉಪ್ಪಟ ಆಗದಿದ್ದರೆ ಒಳ್ಳೆಯದು ಅನ್ನುವಂಥ ಒಂದು ಕಲ್ಪನೆ ಇತ್ತು. ಈಗ ಏನಂದರೆ ಅದರಲ್ಲಿ ಹುಳ ಉಪ್ಪಟ ಆದರೆ ಅದರಲ್ಲಿ ವಿಷ ಇಲ್ಲ ಅಥವಾ ಅದರಲ್ಲಿ ವಿಷ ಕಡಿಮೆ ಅಂತೇಳಿ ಈ ರೀತಿಯಲ್ಲಿ ಜನರ ಚಿಂತನೆ ಬದಲಾಗ್ತಾ ಇದೆ. ಹಾಗೆ ನಾವು ತಾಜಾ ವಸ್ತುಗಳು ಅಂತ ಏನು ಹೇಳ್ತೇವೆ, ಹಣ್ಣುಗಳು, ತರಕಾರಿಗಳು, ಇದರ ಬಗ್ಗೆ ಕೂಡ ಈಗ ಉದಾಹರಣೆಗೆ ಅವುಗಳ ಗಾತ್ರ ಒಂದು ದೊಡ್ಡ ಜನರಿಗೆ ಸೂಚನೆ. ನಾವು ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ಬೆಳೆಸಿದರೆ ಅದನ್ನು ಹಾಕದೆ ಬೆಳೆಸಿದಾಗ ಯಾವ ಗಾತ್ರಕ್ಕೆ, ಯಾವ ಸೈಜಿಗೆ ಒಂದು ತರಕಾರಿ ಹಣ್ಣು ಬೆಳೀತದೆ, ಅದರ 1.5-2 ಪಟ್ಟು ಅಳತೆಗೆ ಈ ತರಕಾರಿ ಹಣ್ಣುಗಳು ಬೆಳೀತವೆ. ಹಾಗಾಗಿ ಪುಟ್ಟದಿದ್ದರೂ ಅದು ಜಾಗ್ರತೆ ಇರುವಂಥದ್ದು, ಅದು ನಮ್ಮ ಆರೋಗ್ಯಕ್ಕೆ ಹಿತಕಾರಿ ಅನ್ನೋ ಭಾವನೆ ಅದೊಂದು ಬಂದಿದೆ. ಎರಡನೇದು ಏನಂತೇಳಿದರೆ ಅದನ್ನು ಕೊಂಡೋಗಿ ಮನೆಯಲ್ಲಿ ಇಟ್ಟು ನೋಡುವಾಗ ಅದು ಬಹಳ ಸಮಯ ಹಾಳಾಗದೇ ಇದ್ದರೆ ಅದಕ್ಕೆ ಏನೋ ಅವರು ಬೆರಕೆ ಮಾಡಿದ್ದಾರೆ. ಈಗ ಉದಾಹರಣೆಗೆ ಒಂದು ಯಾವುದೋ ದೇಶದಲ್ಲಿ, ಅದು ನ್ಯೂಜಿಲೆಂಡ್ ಇರ್ಬೋದು, ಅಮೆರಿಕ ಇರ್ಬೋದು, ಬೆಳೆದಂತಹ ಸೇಬು ಹಣ್ಣು ಇಲ್ಲಿ ಬಂದು 6 ತಿಂಗಳಾದರೂ ಅದು ಹಾಳಾಗೋದಿಲ್ಲ ಅಂದರೆ ಅದಕ್ಕೆ ಖಂಡಿತವಾಗಿ ಅದಕ್ಕೆ ಏನೋ ಲೇಪನ ಕೊಟ್ಟಿದ್ದಾರೆ, ಅದರಲ್ಲಿ ಯಾವ ಅನುಮಾನವೂ ಬೇಡ. ಅದೇ ರೀತಿಯಲ್ಲಿ ಈಗ ಖರ್ಜೂರ ಭಾಳ ಒಳ್ಳೆಯದು ಖರ್ಜೂರ ಆರೋಗ್ಯಕ್ಕೆ ಅಂತೆಲ್ಲ ಹೇಳ್ತಾರೆ, ಆದರೆ ಅದರಲ್ಲಿ ಎಲ್ಲ ವಹಿಸಬೇಕಾದಂಥ ಎಚ್ಚರಿಕೆಗಳು ಸುಮಾರು ಇರ್ತವೆ. ಇದನ್ನು ಜನ ನಿಧಾನವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ. ಈಗ ಉದಾಹರಣೆಗೆ ಖರ್ಜೂರದಲ್ಲಿ ಬಿಡಿಬಿಡಿ ಆಗಿರುವಂಥ ಖರ್ಜೂರ ಅದು ಸುರಕ್ಷಿತ, ಹೊರತು ಈ ಮುದ್ದೆ ಆಗಿರ್ತದೆ, ಒಂದಕ್ಕೊಂದು ಅಂಟಿಕೊಂಡಿರ್ತದೆ ಖರ್ಜೂರ, ಅದು ಸುರಕ್ಷಿತ ಅಲ್ಲ. ಯಾಕೆಂದರೆ ಅದು ಸಕ್ಕರೆ ಪಾಕದಲ್ಲಿ ಅದ್ದಿ ತೆಗೆದಂತಹ ಖರ್ಜೂರ. ಅದು ಇಂಥ ಸೂಕ್ಷ್ಮಗಳನ್ನು ಜನರು ತಿಳ್ಕೊಳ್ಬೇಕು. ಹಾಗೆ ಈ ಸಾವಯವ ಹೌದು ಅಲ್ವೋ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ತರಕಾರಿ ಹಣ್ಣನ್ನು ತಂದು ನಾನು ಇಟ್ಟಿದ್ದೇನೆ. ಈಗ ಉದಾಹರಣೆಗೆ ನಮ್ಮಲ್ಲಿ ಹಳೆ ಮನೆಗಳಿಗೆ ಹೋದರೆ ಅಲ್ಲಿ ಹಜಾರದಲ್ಲಿ ಮೇ ತಿಂಗಳಲ್ಲ ಕೊನೆಯಲ್ಲಿ ಕೊಯ್ದಂಥ ಸೌತೆಕಾಯಿಗಳನ್ನು ಕಟ್ಟುತ್ತಿದ್ರು. ಒಂದು ತೆಂಗಿನ ಗರಿಯ ಒಂದು ಎಲೆಯಿಂದ, ಅದು ಅಕ್ಟೋಬರ್ ನವೆಂಬರ್ ತಿಂಗಳವರೆಗೆ ಅದು ಹಾಳಾಗದೆ ಉಳಿತಿತ್ತು. ಯಾಕೆಂದರೆ ಅದರ ಸತ್ವ ಹಾಗೆ ಇತ್ತು, ಅದರಲ್ಲಿ ಯಾವುದೇ ರಾಸಾಯನಿಕ ಗೊಬ್ಬರ ಹಾಕಿ ಬೆಳೆಸಿದ್ದಲ್ಲ, ಯಾವುದೇ ಒಂದು ರಾಸಾಯನಿಕ ವಿಷಯಗಳನ್ನು ಹಾಕಿದ್ದಲ್ಲ, ಅದು ಉಳಿತಿತ್ತು. ಹೀಗೆ ಯಾವುದು ಸಹಜವಾಗಿ ಬೆಳೆಸಿದ್ದು ಅದು ಬಾಳ್ವಿಕೆ ಬರ್ತದೆ, ಅದು ಸಾವಯವ ಅಂತ ಜನರಿಗೆ ಅರಿವಾಗಲಿಕ್ಕೆ ಶುರುವಾಗಿದೆ. ಅಂಥದ್ದನ್ನು ಯಾವ ರೈತ ಬೆಳೆಸಿ ಮಾರ್ತಾ ಇದ್ದಾನೆ, ಅಥವಾ ಅಂಥದ್ದನ್ನು ಯಾವ ರೈತ ಸಂಘಟನೆ ಮಾರ್ತಾ ಇದೆ, ಅಥವಾ ಅಂಥದ್ದನ್ನು ಯಾವ ನಾವು ಮಳಿಗೆಗಳಲ್ಲಿ ಖರೀದಿ ಮಾಡ್ಬೋದು ಅಂತ ಗುರುತಿಸಿಕೊಂಡು ಇದಕ್ಕೆ ಹೆಚ್ಚೆಚ್ಚು ಜನ ನಿಧಾನವಾಗಿ ಬರ್ತಾ ಇದ್ದಾರೆ. ಇದರಿಂದಾಗಿ ಸಾವಯವ ವಸ್ತುಗಳಿಗೆ ಮತ್ತು ಸಂಸ್ಕರಿತವಾದಂತಹ ಸಾವಯವದ ವಸ್ತುಗಳಿಗೆ, ಕೃಷಿ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಬೇಡಿಕೆ ಹೆಚ್ಚಾಗುವುದರಿಂದಾಗಿ ಅದನ್ನು ಬೆಳೆಸೋದು ಸಮೇತ ಆಯಿತು. ಅಂದರೆ ಇದು ಡಿಮಾಂಡ್ ಮತ್ತು ಸಪ್ಲೈ, ಇದು ಬೆಳೆಸೋರು ನಿಧಾನಕ್ಕೆ ಹೆಚ್ಚಾಗ್ತಾ ಇದ್ದಾರೆ. ಕೆಲವು ವರ್ಷಗಳ ಹಿಂದೆ ಅಥವಾ ದಶಕಗಳ ಹಿಂದೆ ನಮ್ಮ ದೇಶ ಆಗಲಿ, ಹಿಂದುಳಿದ ದೇಶಗಳಲ್ಲಾಗಲಿ ಮತ್ತು ಮುಂದುವರೆದ ದೇಶಗಳಲ್ಲೂ ಕೂಡ ಒಂದು ತಲೆಯಲ್ಲಿ ಒಂದು ಕಲ್ಪನೆ ಇತ್ತು. ಏನಂತ ಹೇಳಿದರೆ ನಮ್ಮ ಎಲ್ಲ ದೇಶದ ಜನರಿಗೂ ಆಹಾರ ಮುಟ್ಟಬೇಕು ಅಂತ ಅನ್ನುವಂಥ ಹಸಿರು ಕ್ರಾಂತಿ ಆಯಿತು. ಈ ಕ್ರಾಂತಿಯಿಂದಾಗಿ ಹೆಚ್ಚು ಹೆಚ್ಚು ಆಹಾರ ಬೆಳೆಸುವಂಥ ಒಂದು ಪ್ರವೃತ್ತಿ ಶುರುವಾಯಿತು. ಈಗ ಈ ಸಾವಯವ ಅಂತ ಹೇಳಿ ನೀವು ಹಿಂದಕ್ಕೆ ಬಂದರೆ ಪುನಃ ಈ ಆಹಾರದ ಕೊರತೆ ಉಂಟಾಗದಿಲ್ವೋ ಅನ್ನುವಂಥ ಒಂದು ಪ್ರಶ್ನೆ ಕೆಲವರದ್ದು ಇದೆ. ಇದಕ್ಕೇನು ಹೇಳಲಿಕ್ಕೆ ಬಯಸ್ತೀನಿ? ಆಹಾರದ ಕೊರತೆ ಉಂಟಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಆಗಿನ ಕಾಲದಲ್ಲಿ ಎಲ್ಲೋ ಕೆಲವು ದೇಶಗಳಲ್ಲಿ ಕೆಲವು ಉತ್ಪನ್ನಗಳನ್ನು ಅವರು ಹೆಚ್ಚುವರಿಯಾಗಿ ಬೆಳೀತಿದ್ರು, ಅವರು ಅಗತ್ಯಕ್ಕಿಂತ ಜಾಸ್ತಿ ಅದನ್ನು ರಫ್ತು ಮಾಡ್ತಿದ್ರು. ಈಗ ಬಹಳಷ್ಟು ದೇಶಗಳಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ, ಈ ಕೃಷಿ ಅನ್ನುವಂಥದ್ದು ನಿಧಾನವಾಗಿ ವೈಯಕ್ತಿಕ ರೈತರ ಕೈಯಿಂದ ತಪ್ಪಿ ಅದು ದೊಡ್ಡ ದೊಡ್ಡ ಕಂಪನಿಗಳ ಕೈಗೆ ಹೋಗ್ತಾ ಇದ್ದಾವೆ. ಅವರು ಬೇರೆ ಬೇರೆ ರೀತಿಯಲ್ಲಿ ಅಧ್ಯಯನ ಮಾಡ್ತಾರೆ, ಯಾವ ವಸ್ತುವಿಗೆ ಎಲ್ಲಿ ಬೇಡಿಕೆ ಇದೆ ಅಂತ ನೋಡಿಕೊಂಡು ಅದಕ್ಕೆ ಬೇಕಾದ್ದನ್ನು ಎಲ್ಲಿಯೂ ಬೆಳೆದು ಎಲ್ಲಿಗೆ ಕಳಿಸುವಂಥದ್ದು. ಆ ಬೆಳೆಯುವಂಥ ವ್ಯವಸ್ಥೆಯೂ ಬದಲಾಗಿದೆ, ಕಳಿಸುವಂಥ ವ್ಯವಸ್ಥೆಯೂ ಬದಲಾಗಿದೆ. ಹಾಗಾಗಿ ಇವತ್ತು ಯಾವುದೇ ದೇಶದಲ್ಲಿ ಆಹಾರ ಇಲ್ಲದೆ ಜನ ತಪ್ಪ ತಪ್ಪನೆ ಸಾಯುವಂಥದ್ದು ಅಂಥದ್ದು ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲ ದೇಶಗಳಲ್ಲಿಯೂ ಮತ್ತು ಈ ನಾವು ಏನು ಬಫರ್ ಸ್ಟಾಕ್ ಅಂತೇಳಿ ಅಂತೇಳಿದರೆ ಹೆಚ್ಚುವರಿ ಆದಂತಹ ಆಹಾರ ಧಾನ್ಯಗಳ ಸಂಗ್ರಹ ಅದು ಇದ್ದೇ ಇರ್ತದೆ. ಈಗ ನಮ್ಮ ದೇಶದಲ್ಲಿ ಸುಮಾರು 3-6 ತಿಂಗಳಿಗೆ ಬೇಕಾದಂಥ ವಿವಿಧ ಆಹಾರ ಧಾನ್ಯಗಳ ಸಂಗ್ರಹ ಯಾವತ್ತೂ ಇರ್ತದೆ. ಹಾಗಾಗಿ ಆ ಭಯಕ್ಕೆ ನಾವು ಬೀಳಬೇಕಾಗಿಲ್ಲ, ಆ ಆತಂಕ ನಮಗೆ ಅಗತ್ಯವೇ ಇಲ್ಲ. ಎಲ್ಲಿಂದಾದರೂ ಸಪ್ಲೈ ಆಗ್ತದೆ, ಅದು ಅದನ್ನು ಒದಗಿಸ್ತಾರೆ. ಅದು ಹಡಗುಗಳಲ್ಲಿ ಅಥವಾ ವಿಮಾನದಲ್ಲಿಯೂ ಬೇಕಾದ್ರೆ ತರಿಸುವಕ್ಕೆ ಈಗ ವ್ಯವಸ್ಥೆಗಳಿದ್ದಾವೆ. ಆಯಿತಾ? ಹಾಗಾಗಿ ಆತಂಕಕ್ಕೆ ಒಳಗಾಗದೆ ನಾವು ಮುಂದುವರಿಬಹುದು ಸಾವಯವದ ರೀತಿಯಲ್ಲಿ ಅಂತ ನನ್ನ ಭಾವನೆ. ಈಗ ಸಾವಯವ ಕೃಷಿ ಮಾಡುವುದರ ಬಗ್ಗೆ ಸಾವಯವದ ಇಂಪಾರ್ಟೆನ್ಸ್ ಅಂತ ಹೇಳಿದ್ರಿ. ಈಗ ಕೃಷಿ ಮಾಡುವಾಗಲೂ ಕೂಡ ಈ ರೈತನಿಗೆ ಒಂದು ಇದಿರ್ತದೆ, ಏನಂತ ಹೇಳಿದರೆ ಕೃಷಿ ಮಾಡಿದಾಗ ನನ್ನ ಉತ್ಪನ್ನಕ್ಕೆ ಈ ಸಾವಯವ ರೀತಿಯಲ್ಲಿ ಮಾಡಿದರೆ ನಾನು ಯಾವುದೇ ರೀತಿಯ ಕೆಮಿಕಲನ್ನು ಉಪಯೋಗಿಸಬಾರ್ದು. ಇಂತಹ ಸಂದರ್ಭದಲ್ಲಿ ಬೇರೆ ರೀತಿಯ ಹುಳಗಳ ಬಾಧೆ, ಉಪದ್ರವಗಳು ಇಂಥದ್ದೆಲ್ಲ ಬರುವಂಥದ್ದು ಜಾಸ್ತಿ. ಇಂಥ ಸಂದರ್ಭದಲ್ಲಿ ರೈತನು ಯಾವ ರೀತಿಯಲ್ಲೆಲ್ಲ ಅದನ್ನು ಮಾಡಬಹುದು ಅನ್ನುವಂಥದ್ದು ಒಂದು ಪ್ರಶ್ನೆ ಎಲ್ಲರಿಗೂ ರೈತರಿಗೆ. ರೈತ ಈ ಸಾವಯವದ ರೀತಿಯಲ್ಲೇ ಹೆಚ್ಚು ಹೆಚ್ಚು ಬೆಳೆಸಲಿಕ್ಕೆ ಸಾಧ್ಯವಾ? ಖಂಡಿತವಾಗಿ ಸಾಧ್ಯ ಇದೆ. ತಲೆ ತಲಾಂತರದಿಂದ ಕೃಷಿ ಮಾಡಿಕೊಂಡು ಬಂದಂಥ ದೇಶ ನಮ್ಮ ಭಾರತ. ಇಲ್ಲಿ ನಾವೊಂದು ಭಾಳ ಸಣ್ಣ ವಿಷಯವನ್ನು ನಾವು ಗಮನಿಸಿದರೆ, ಈ ಹಸಿರು ಕ್ರಾಂತಿ ಅಥವಾ ರಾಸಾಯನಿಕ ಗೊಬ್ಬರಗಳ ಬಳಕೆ, NPK ಅಂತೇಳಿ ನಾವು ಹೇಳ್ತೇವೆ, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್ ಅಂತೇಳಿ, ಅದರಲ್ಲಿ ಸಾರಜನಕಕ್ಕೆ ಮುಖ್ಯವಾಗಿ ಯೂರಿಯಾ ಮತ್ತು ಎಲ್ಲ ಒಟ್ಟಾಗಿರುವಂಥದ್ದು ಸುಫಲ, ಇಂಥದ್ದೆಲ್ಲ ಭಾಳ ಜನಪ್ರಿಯವಾದಂಥ ಗೊಬ್ಬರಗಳು. ಇದರ ಬಳಕೆ ಶುರುವಾದದ್ದು ಯಾವಾಗ? 1960. ಈಗ ಇಲ್ಲಿ ಎರಡು ರೀತಿಯಲ್ಲಿ ನಾವು ಇದನ್ನು ಪರಿಶೀಲನೆ ಮಾಡಬೇಕು. ಒಂದು, ಅನಂತರ ಏನಾಯಿತು, ಅದು ಆಹಾರ ಉತ್ಪಾದನೆ ಖಂಡಿತವಾಗಿ ಜಾಸ್ತಿ ಆಯಿತು, ಆದರೆ ಅದರಿಂದ ಮಣ್ಣಿಗೆ ಏನಾಯಿತು, ಕೃಷಿಗೆ ಒಟ್ಟಾರೆಯಾಗಿ ಏನಾಯಿತು ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು, ಇದರಿಂದ ಜನರ ಆರೋಗ್ಯದ ಮೇಲೆ, ಬಳಕೆದಾರರ ಆರೋಗ್ಯ, ಈಗ ಬೆಳೆಸುವುದು ರೈತರ ಯಾರಿಗೆ, ಅದು ಬಳಕೆದಾರರಿಗಾಗಿ, ಗ್ರಾಹಕರಿಗಾಗಿ, ಅವರ ಆರೋಗ್ಯದ ಮೇಲೆ ಏನಾಯಿತು ಅಂತೇಳಿ ನಾವು ಗಮನಿಸಬೇಕಾಗ್ತದೆ. ಈಗ ಮೊದಲನೇ ಪ್ರಶ್ನೆಗೆ ಬಂದರೆ, ಇದರಿಂದ ಆದಂಥ ಕೃಷಿಯಲ್ಲಿ ನೋಡಿ, ಅದು ಬಹಳ ಸುಲಭ. ನಾವು ಯಾವುದೇ ರಾಸಾಯನಿಕ ಗೊಬ್ಬರವನ್ನು ಕೊಟ್ಟು ಒಂದು ಸುತ್ತಿನಲ್ಲಿ ಅದು ಪರಿಮಾಣ, ಫಸಲಿನ ಪರಿಮಾಣ ಜಾಸ್ತಿ ಆಗ್ತದೆ. ಎರಡನೇ ಸುತ್ತಿನಲ್ಲಿ ಇರ್ಬೋದು, ಮೂರನೇ ಸುತ್ತಿನಲ್ಲಿ ಇರ್ಬೋದು, ಮತ್ತು ಅದು ಒಂದು ಹಂತಕ್ಕೆ ಬಂದು ಆಮೇಲೆ ಇಳುವರಿ ಕಡಿಮೆ ಆಗಲಿಕ್ಕೆ ಶುರುವಾಗ್ತದೆ. ಯಾಕೆ ಅಂತ ನಾವು ಅರ್ಥ ಮಾಡಿಕೊಂಡ್ರೆ, ಸರಿ, ಈಗ ಯಾವುದೇ ರಾಸಾಯನಿಕ ಗೊಬ್ಬರವನ್ನು, ಇದು ನಾನು ಹೇಳುವಂಥದ್ದಲ್ಲ, ಇದು ಸಂಶೋಧನೆಗಳಿಂದ ಸಾಬೀತಾದಂಥ ವಿಷಯ, ನಾವು ಮಣ್ಣಿಗೆ ಹಾಕಿದರೂ ಆ ಮಣ್ಣಿನಲ್ಲಿ ನಾವು ಏನು ಬೆಳೆ ಬೆಳಿತೇವೆ ಅದಕ್ಕೆ ಸಿಕ್ಕುವಂಥದ್ದು ನಾವು ಹಾಕಿದ ರಾಸಾಯನಿಕ ಗೊಬ್ಬರದ 15% ಗರಿಷ್ಠ. ಅಂದರೆ ಹೆಚ್ಚಂದರೆ 100 ರಲ್ಲಿ 15 ಕಿಲೋ. ಈಗ ಎರಡು ಬೆಳೆ ಬೆಳೆಯುವಾಗ ಅಥವಾ ಮೂರು ಬೆಳೆ ಬೆಳೆಯುವಾಗ ಪ್ರತಿ ಬೆಳೆಯಲ್ಲಿಯೂ ಆಯಿತಾ 80-85% ಅದು ಮಣ್ಣಿನಲ್ಲಿ ವ್ಯರ್ಥವಾಗಿ ಉಳಿತಾ ಇದೆ. 10 ವರ್ಷ ಆಗುವಾಗ ಅದು ಎಷ್ಟಾಯಿತು ಅನ್ನೋದನ್ನು ನಾವು ಆಲೋಚನೆ ಮಾಡಿದರೆ ನಾವು ಮಣ್ಣಿಗೆ ಭಯಂಕರ ಪ್ರಮಾಣದಲ್ಲಿ ವಿಷವನ್ನು ಸೇರಿಸಿದಾಗೆ ಆಗ್ತದೆ. ಇದರಿಂದಾಗಿ ಏನಾಗ್ತದೆ, ಸಸ್ಯ ಬೆಳವಣಿಗೆಗೆ ಬೇಕಾದಂತಹ ಮೂಲಭೂತವಾದ ಮಣ್ಣಿನ ರಚನೆ ಬದಲಾಗ್ತದೆ. ಏನಪ್ಪ ಸಸ್ಯ ಬೆಳವಣಿಗೆಗೆ ಬೇಕು, ನಾವು ಯಾವುದೇ ಗೊಬ್ಬರ ಅದು ಎಷ್ಟೇ ಪರಿಣಾಮಕಾರಿ ಗೊಬ್ಬರ ಅಂತ ಹೇಳಿದರು ಅದು ನಾವು ಹಾಕಿದ ಗೊಬ್ಬರದ ರೂಪದಲ್ಲಿಯೇ ಸಸಿಗಳಿಗೆ ಮರಗಳಿಗೆ ಗಿಡಗಳಿಗೆ ಬಳ್ಳಿಗಳಿಗೆ ಅದು ಸಿಗುವುದಿಲ್ಲ. ಈಗ ನಾವು ತಿಂದ ಆಹಾರ, ನಾನು ಮೊಸರು ತಿಂತೇನೆ, ನಾನು ಅನ್ನ ತಿಂತೇನೆ, ಸಾಂಬಾರು ತಿಂತೇನೆ, ಬೇರೆ ಬೇರೆ ತರಕಾರಿ ಪಲ್ಯಗಳನ್ನು ತಿಂತೇನೆ, ಅದು ನನ್ನ ರಕ್ತಕ್ಕೆ ಹೋಗಿ ಅದು ಒಂದು ಪೋಷಕಾಂಶವಾಗಿ ಸೇರುವಾಗ ಅದು ಬದಲಾಗಿರ್ತದೆ. ಆ ಬದಲು ಮಾಡುವಂಥದ್ದು ನನ್ನ ಇಡೀ ಜೀರ್ಣಾಂಗ ವ್ಯೂಹದಲ್ಲಿ ಸಣ್ಣ ಕರುನಲ್ಲಿ ಇರುವಂಥ ಸೂಕ್ಷ್ಮಜೀವಿಗಳು ಮಣ್ಣಿನಲ್ಲಿಯೂ ಇದೇ ಆಗೋದು. ಸಸ್ಯಗಳಿಗೆ ಬೇಕಾದ್ದನ್ನು ಒದಗಿಸಿಕೊಡುವಂತಹ ಬೇರೆ ಬೇರೆ ಬ್ಯಾಕ್ಟೀರಿಯಾಗಳಿದ್ದಾವೆ, ಸೂಕ್ಷ್ಮಜೀವಿಗಳು. ಆ ಬ್ಯಾಕ್ಟೀರಿಯಾಗಳು ಆ ಸೂಕ್ಷ್ಮಜೀವಿಗಳ ಉಂಟ ನಾವು ಗೊಬ್ಬರವನ್ನು ಯಾವುದೇ ರೂಪದಲ್ಲಿ ಕೊಟ್ಟರು, ಸಾವಯವ ರೂಪದಲ್ಲಿ ಕೊಟ್ಟರು ಅಥವಾ ಸಾವಯವ ಅಲ್ಲದ ಅಂದರೆ ರಾಸಾಯನಿಕ ರೂಪದಲ್ಲಿ ಕೊಟ್ಟರು, ಅವುಗಳು ಇದ್ದರೆ ಮಾತ್ರ ಅದು ಸಸಿಗಳಿಗೆ ಲಭ್ಯ ಆಗ್ತದೆ, ಸಿಗ್ತದೆ. ಇಲ್ಲದಿದ್ದರೆ ಅದು ಹಾಕಿದ್ದೆಲ್ಲ ವ್ಯರ್ಥ. ಇದು ಹೌದಾ ಅಂತ ನೋಡಬೇಕಾದ್ರೆ ನಾವಿವತ್ತು ಪಂಜಾಬಿಗೆ ಹೋಗಿ ನೋಡಬೇಕು. ಪಂಜಾಬಿನ ಬಗ್ಗೆ ಸತ್ಯಗಳನ್ನು ತಿಳಿಬೇಕಾದರೆ ಈ ನಾವು ಹಸಿರು ಕ್ರಾಂತಿ ಅಂತ ಏನು ಹೇಳ್ತೇವೆ ಅದರ ಬಗ್ಗೆ ಒಂದು ವಂದನಾ ಶಿವ ಅನ್ನೋರು ಒಂದು ಪುಸ್ತಕವನ್ನೇ ಬರೆದಿದ್ದಾರೆ, ದ ವೈಲೆನ್ಸ್ ಆಫ್ ಗ್ರೀನ್ ರೆವಲ್ಯೂಷನ್ ಅಂತ. ಅದನ್ನು ನೋಡಿದರೆ ನಮ್ಮ ಕಣ್ಣು ತೆರೀತದೆ. ನಮಗೆ ಮತ್ತು ಸುಲಭವಾಗಿ ನೋಡಬೇಕಂತ ಹೇಳಿದರೆ ಎರಡೇ ಶಬ್ದಗಳನ್ನು, ಕ್ಯಾನ್ಸರ್ ಟ್ರೈನ್, ಕ್ಯಾನ್ಸರ್ ರೈಲು ಅನ್ನುವ ಶಬ್ದವನ್ನು ನಾವು ಗೂಗಲ್ ಸರ್ಚಿನಲ್ಲಿ ಹಾಕಿದರೆ 1 ಕೋಟಿ, ಪುನಃ ಹೇಳ್ತೇನೆ, 1 ಕೋಟಿಗಿಂತ ಜಾಸ್ತಿ ವರದಿಗಳು ನಮಗೆ ಸಿಗ್ತದೆ. ಯಾವುದನ್ನು ಬೇಕಾದರೆ ಯಾರು ಓದ್ಬೋದು. ಇವತ್ತು 1960 ಶುರು ಮಾಡಿ ಇವತ್ತಿನವರೆಗೆ ಮತ್ತೆ ಮತ್ತೆ ವರ್ಷಕ್ಕೆ 2-3 ಸಲ ರಾಸಾಯನಿಕ ಗೊಬ್ಬರಗಳನ್ನು ಸುರಿದು ಸುರಿದು ಅದು ಮಣ್ಣಿನಲ್ಲೇ ಉಳಿದು ಆಮೇಲೆ ಅಲ್ಲಿ ಆ ರೋಗಗಳ ಹತೋಟಿಗೆ, ಕೀಟಗಳ ಹತೋಟಿಗೆ ವಿಷ ರಾಸಾಯನಿಕಗಳನ್ನು, ಪೆಸ್ಟಿಸೈಡ್ಗಳನ್ನು, ಪೀಡಿನಾಶಕಗಳನ್ನು ಸುರಿದು ಸುರಿದು ಅದು ಮಣ್ಣಿನಲ್ಲೇ ಉಳಿದು ಅಲ್ಲಿಯ ಮಣ್ಣು ವಿಷ ಆಗಿದೆ, ಪಂಜಾಬಿನ ನೀರು ವಿಷ ಆಗಿದೆ. ಇದಕ್ಕೆ ಒಂದು ಸೂಚನೆ ಏನಂತ ಹೇಳಿದರೆ ಅಲ್ಲಿ ಪ್ರತಿ ದಿವಸ ಅಮೃತಸರದ ಹತ್ತಿರದ ಜಾಗದಿಂದ ಬಠಿಂಡಾದಿಂದ ಹೊರಡುವಂಥ ಒಂದು ರೈಲು ರಾಜಸ್ಥಾನದ ಬಿಕಾನೇರಿಗೆ ಹೋಗ್ತದೆ. ರಾತ್ರಿ 9:20 ಹೊರಡುವ ರೈಲು. ಅದರಲ್ಲಿ ಬಹಳ ಜನ ಕ್ಯಾನ್ಸರ್ ರೋಗಿಗಳು ಇರ್ತಾರೆ ಅಂತ ಹೇಳುವಾಗ ಸುರಿಗೆ ಯಾರು ನಂಬಲಿಲ್ಲ. ಮತ್ತೆ ನೋಡಿ ಪತ್ರಿಕಾಕರ್ತರು ಒಬ್ಬರಾದ ಮೇಲೆ ಒಬ್ಬರು ಹೋಗಿ ಹೋಗಿ ಹೋಗಿ ಅಲ್ಲಿ ವರದಿಗಳನ್ನು ಬರೆದು ಹಾಕಲಿಕ್ಕೆ ಶುರು ಮಾಡಿದರೆ ಅದಕ್ಕಾಗಿ ಇವತ್ತು ನಮಗೆ 1 ಕೋಟಿಗಿಂತ ಜಾಸ್ತಿ ವರದಿಗಳು ಸಿಗ್ತದೆ ಪ್ರತಿದಿನ. ಯಾಕಪ್ಪ ನಾವು ಶ್ರೀಮಂತರು ಅಂದುಕೊಂಡಂಥ ಈ ಪಂಜಾಬಿನ ರೈತರು ಆ ಬಿಕಾನೇರಿನ ಒಂದು ಕ್ಯಾನ್ಸರ್ ಕೇಂದ್ರಕ್ಕೆ ಚಿಕಿತ್ಸೆಗೆ ಹೋಗ್ತಾರೆ ಅಂತ ಹೇಳಿದರೆ ಅಲ್ಲಿ ಕೀಮೋಥೆರಪಿಗೆ, ಕ್ಯಾನ್ಸರಿನ ಚಿಕಿತ್ಸೆಯ ಒಂದು ವಿಧಾನ, ಅದು ಸ್ವಲ್ಪ ರೇಟ್ ಕಡಿಮೆ. ಅಂಥ ಪರಿಸ್ಥಿತಿ ಆಗಿದೆ ಇವತ್ತು ಪಂಜಾಬಿನ ರೈತರದ್ದು. ಅಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಪ್ರತಿದಿನ ರೈತರು, ಮುಖ್ಯವಾಗಿ ಕೃಷಿ ಕೆಲಸಗಾರರು, ಕ್ಯಾನ್ಸರ್ನಿಂದ ಸಾಯ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಅಲ್ಲಿಯ ಮಣ್ಣು ವಿಷ ಆದದ್ದು ಮತ್ತು ನೀರು ವಿಷ ಆದದ್ದು. ಈ ಪರಿಸ್ಥಿತಿ ಬೇರೆ ರಾಜ್ಯಗಳಲ್ಲಿ ಬಂದಿದೆಯೋ ಇಲ್ವೋ ನಮಗೆ ಈಗ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಪಂಜಾಬ್ನಲ್ಲಿ ಕ್ಯಾನ್ಸರ್ ರಿಜಿಸ್ಟ್ರಿ ಅಂತ ಅವರು ಶುರು ಮಾಡಿದ್ದಾರೆ. ಯಾಕೆಂದರೆ ಕ್ಯಾನ್ಸರ್ ಪರಿಹಾರ ನಿಧಿ ಅಂತ ಮುಖ್ಯಮಂತ್ರಿಗಳು ಒಂದು ಸ್ಥಾಪನೆ ಮಾಡಿದರು. ಅದಕ್ಕೆ ಬರುವಂಥ ಕ್ಲೈಮ್ಗಳನ್ನು ನೋಡಿ ಅವರು ಇದು ಏನು ಪಚಿತಿಯಪ್ಪ ಅಂಥೇಳಿ ಈಗ 10 ವರ್ಷದ ಮುಂಚೆ ಒಂದು ರಿಜಿಸ್ಟ್ರಿಯನ್ನು ಶುರು ಮಾಡಿ ಅದರಲ್ಲಿ ಯಾರು ಕ್ಯಾನ್ಸರ್ನಿಂದ ಸತ್ತರು ಅದು ದಾಖಲಾಗ್ತಾ ಇದ್ದಾರೆ. ಹಾಗಾಗಿ ಅಂಕೆಸಂಖ್ಯೆಗಳು ಸರಿಯಾಗಿ ಸಿಗ್ತಾ ಇದ್ದಾವೆ. ಬೇರೆ ರಾಜ್ಯಗಳಲ್ಲಿ ಅಂಥ ವ್ಯವಸ್ಥೆ ಇಲ್ಲ. ಆದರೆ ಇವತ್ತು ಯಾವುದೇ ಆಸ್ಪತ್ರೆಗೆ ನಮ್ಮ ನಮ್ಮ ಊರಿನ ಒಂದು ಕ್ಯಾನ್ಸರ್ ಆಸ್ಪತ್ರೆಗೆ ಹೋದರೆ ಅಥವಾ ಯಾವುದೇ ಆಸ್ಪತ್ರೆ ಕ್ಯಾನ್ಸರ್ ವಾರ್ಡಿಗೆ ಹೋದರೆ ನಮಗೆ ಅಲ್ಲಿ 6 ವರ್ಷದ ಮಕ್ಕಳು, 8 ವರ್ಷದ ಮಕ್ಕಳು, 18 ವರ್ಷದ ಯುವಜನತೆ, ವಯಸ್ಸಾದವರು ಎಲ್ಲ ಕ್ಯಾನ್ಸರ್ನಿಂದ ಒದ್ದಾಡುವಂಥದ್ದು ನಮಗೆ ಕಾಣ್ತದೆ. ನಾವು ಅರ್ಥ ಮಾಡಿಕೊಳ್ಳಬೇಕಾದ ಒಂದೇ ವಿಷಯ, ಕೃಷಿ ಮುಂದುವರಿಬೇಕಾದರೆ ಮಣ್ಣಿನಲ್ಲಿ ಜೀವ ಇರಬೇಕು. ಆ ಮಣ್ಣಿಗೆ ನಾವು ರಾಸಾಯನಿಕಗಳನ್ನು ಹಾಕಿ ಅಲ್ಲಿರುವ ಸೂಕ್ಷ್ಮಜೀವಿಗಳನ್ನು ಕೊಂದರೆ ಮತ್ತೆ ಆ ಮಣ್ಣನ್ನು ಸರಿ ಮಾಡಲಿಕ್ಕೆ 3-10 ವರ್ಷವರೆಗೂ ಬೇಕಾದೀತು. ಅದೇ ರೀತಿಯಲ್ಲಿ ಎರಡನೇದು, ಈ ಕ್ಯಾನ್ಸರ್ ಬಂದ ನಂತರ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆ ಕುಟುಂಬದ ಸರ್ವನಾಶ ಆಗ್ತದೆ. ಯಾಕೆಂದರೆ ಕ್ಯಾನ್ಸರಿಗೆ ಕೊಡುವಂಥ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಮತ್ತು ಆರಂಭದಲ್ಲಿ ಆಗುವಂಥ ಸರ್ಜರಿ ಇದರದ್ದೆಲ್ಲ ಮೊತ್ತ ಮತ್ತು ಅದರ ಸೈಡ್ ಎಫೆಕ್ಟ್ಗಳು. ಈಗ ಉದಾಹರಣೆಗೆ ಕ್ಯಾನ್ಸರಿಗೆ ಕೊಡುವ ರೇಡಿಯೋಥೆರಪಿಯಿಂದ ಹೃದಯ ಶ್ರಿಂಕ್ ಆಗಿ ಅದು ಇನ್ನೂ ಸಣ್ಣದಾಗಿ ಅವರಿಗೆ ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕಾಗ್ತದೆ. ಓಪನ್ ಹಾರ್ಟ್ ಸರ್ಜರಿಗೆ ಇವತ್ತು ಆಸ್ಪತ್ರೆಗಳಲ್ಲಿ ಕೊಟೇಷನ್ ಕೇಳಿದರೆ 18 ಲಕ್ಷದಿಂದ 20 ಲಕ್ಷ ಅಂತ ಒಬ್ಬರಿಗೆ ಹೇಳ್ತಾರೆ. ಇದು ಎಲ್ಲಿಗೆ ಬಂದು ನಿಲ್ತದೆ? ಕ್ಯಾನ್ಸರ್ನಿಂದ ಎಷ್ಟು ಜನ ಸಾಯ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಅಂತ ಹೇಳಿ ಕೇಂದ್ರ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ರಾಜ್ಯ ಸಚಿವರೇ ರಿಟರ್ನ್ ರಿಪ್ಲೈ ಲಿಖಿತ ಉತ್ತರವನ್ನು ಸಂಸತ್ತಿನಲ್ಲಿ ಕೊಟ್ಟಿದ್ದಾರೆ. 2018 ನಮ್ಮ ದೇಶದಲ್ಲಿ 733,000 ಜನ ಸತ್ತಿದ್ದಾರೆ. 2020 770,000 ಜನ ಸತ್ತಿದ್ದಾರೆ. ಇನ್ನೂ ಸಮೇತ ಇದು ಸಮಸ್ಯೆ ಆಗಲಿಲ್ಲ. ಈ ನಾವು ಸಾವಯವ ಕೃಷಿಯನ್ನು ಬಿಟ್ಟು ಅಥವಾ ನಮ್ಮ ಪಾರಂಪರಿಕ ಕೃಷಿಯನ್ನು ಬಿಟ್ಟು ಈ ರಾಸಾಯನಿಕ ಕೃಷಿಗೆ ಹೋಗಿ ಅದರಿಂದಾಗಿ ಬಂದಂಥ ಈ ಬೆಳವಣಿಗೆಯನ್ನು ನಾವು ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ ಅಂತ ಹೇಳಿದರೆ ನಮ್ಮನ್ನು ದೇವರು ಸಮೇತ ಕಾಪಾಡಲಿಕ್ಕೆ ಕಷ್ಟ ಇದೆ. ಇದೀಗ ಸಾವಯವ ಕೃಷಿ ಅಲ್ಲದೆ ಮಣ್ಣಿನಲ್ಲಿ ನಾವು ರಾಸಾಯನಿಕಗಳನ್ನು ಬೆಳೆಸಿ ಮಾಡಿದಂತಹ ಕೃಷಿಯಿಂದ ಆದಂತಹ ತೊಂದರೆಗಳು, ಈಗ ಸಾವಯವದ ಕಡೆಗೆ ಒಮ್ಮೆಗೆ ಹೋಗ್ಲಿಕ್ಕೆ ಸಾಧ್ಯ ಉಂಟಾ? ಈಗ ಪಂಜಾಬಿನಲ್ಲಾಗಲಿ ಇಡೀ ದೇಶದಲ್ಲಾಗಲಿ ಹೆಚ್ಚಿನ ರೈತರು ಕೂಡ ಈ ನೀವು ಹೇಳಿದ ಏನು ರಾಸಾಯನಿಕ ಬೆಳೆಗಳನ್ನ ಇದು ಗೊಬ್ಬರವನ್ನು ಹಾಕಿ ಬೆಳೆ ಬೆಳೆಸ್ತಾ ಇದ್ದಾರೆ. ಒಮ್ಮೆಗೆ ಅವರಿಗೆ ಅದರಿಂದ ಸಾವಯವಕ್ಕೆ ಬರಲಿಕ್ಕೆ ಸಾಧ್ಯ ಉಂಟಾ? ಒಂದೇ ಸಲ ಅವರಿಗೆ ಶಿಫ್ಟ್ ಮಾಡಲಿಕ್ಕೆ, ರಾಸಾಯನಿಕ ಕೃಷಿಯಿಂದ ಸಾವಯವ ಕೃಷಿಗೆ ಬದಲಾಗಲಿಕ್ಕೆ ಅವರಿಗೆ ಕಷ್ಟ ಇದೆ. ಆದರೆ ಒಂದರಿಂದ ಮೂರು ವರ್ಷದ ಅವಧಿಯಲ್ಲಿ ಖಂಡಿತವಾಗಿ ಅವರು ಬದಲಾಗಬಹುದು. ಅವರಿಗೆ ಒಂದು ವರ್ಷದಲ್ಲಿ ಅಲ್ಲಿ ಬಹುವಾರ್ಷಿಕ ಬೆಳೆಗಳು ಬೆಳೀತಾ ಇದ್ದಾರೆ, ಅದು ಯಾವುದು ಅಂತೇಳಿ, ಅದು ಒಂದು ನಮೂನೆ, ಅದು ತೆಂಗು ಇರ್ಬೋದು ಅಥವಾ ಮಾವಿನ ಹಣ್ಣು, ಚಿಕ್ಕು, ಸೀಬೆ ಇಂಥ ಹಣ್ಣುಗಳಿರ್ಬೋದು, ಬಹುವಾರ್ಷಿಕ ಬೆಳೆಗಳು, ಅದರದ್ದು ಒಂದು ಬೇರೆ ನಮೂನೆ. ಇನ್ನು ನಾವು ಆಹಾರ ಧಾನ್ಯದ ಬೆಳೆಗಳು, ತರಕಾರಿ ಎಲ್ಲ ಬೆಳೆಯುವುದು ಅಂತೇಳಿ ಆದರೆ ವರ್ಷಕ್ಕೆ 2 ಅಥವಾ 3 ಬೆಳೆ ಅವರು ಬೆಳೀತಾರೆ. ಈಗ ಅವನಿಗೆ ಉದಾಹರಣೆಗೆ ಅವರಿಗೆ ಒಂದು 5 ಎಕರೆ ಉಂಟು ಅಂತೇಳಿ ಆದರೆ ಮೊದಲನೇ ವರ್ಷ 2 ಎಕರೆಯನ್ನು, 2ನೇ ವರ್ಷ 2 ಎಕರೆಯನ್ನು, 3ನೇ ವರ್ಷ 1 ಎಕರೆಯನ್ನು ನಾನು ಬದಲು ಮಾಡಿಕೊಳ್ತೇನೆ ಅಂಥೇಳಿ ಆ ರೈತ ಹೊರಟರೆ 3 ವರ್ಷದಲ್ಲಿ ಅವನ ಎಲ್ಲ ಜಾಗವನ್ನು ಬದಲು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಈಗ ಅದಕ್ಕೆ ಸುಲಭವಾದ ದಾರಿ ಏನು? ನಾನು ಆಗಲೇ ಹೇಳಿದಾಗೆ ಈ ರಾಸಾಯನಿಕಗಳನ್ನು ಹಾಕಿದ್ರಿಂದ ಅಲ್ಲಿ ಏನಾಯ್ತು ಅಂತ ಹೇಳಿದರೆ ಸೂಕ್ಷ್ಮಜೀವಿಗಳು ಸತ್ತಿದ್ದಾವೆ, ಎರೆಹುಳ ಸತ್ತಿದೆ. ಈಗ ಪುನಃ ಆ ಮಣ್ಣಿನಲ್ಲಿ ಸೂಕ್ಷ್ಮಜೀವಿಗಳು ಹುಟ್ಟಿಕೊಳ್ಬೇಕು ಮತ್ತು ಎರೆಹುಳಗಳು ಹುಟ್ಟಿಕೊಳ್ಬೇಕು. ಅದಕ್ಕೆ ದಾರಿ ಏನಪ್ಪ ಅಂತೇಳಿದರೆ ಸೂಕ್ಷ್ಮಜೀವಿಗಳು ದಂಡಿಯಾಗಿ ಇರುವಂತಹ ದನದ ಸಗಣಿಯನ್ನು ಹಾಕುವಂಥದ್ದು. ಸದ್ಯಕ್ಕೆಂತೂ ಅದು ದೇಸಿ ದನವೋ ಅದು ದೇಸಿ ಅಲ್ಲದ ದನವೋ ಅಂತ ಚಿಂತೆ ಮಾಡಬೇಕಾಗಿಲ್ಲ. ಅದರಿಂದ ಮಹಾ ಬದಲಾವಣೆ, ವ್ಯತ್ಯಾಸ ಏನು ಆಗುವುದಿಲ್ಲ ಅಂತ ನಾನು ಕಂಡುಕೊಂಡಿದ್ದೇನೆ. ಹಾಗಾಗಿ ಯಾವುದೇ ದನದ ಸಗಣಿಯನ್ನು ತಂದು ಅಲ್ಲಿಗೆ ನೇರವಾಗಿ ಹಾಕಿದರೆ ಅಥವಾ ದನದ ಸಗಣಿಯಿಂದ ಕಂಪೋಸ್ಟ್ ಮಾಡಿ ಹಾಕಿದರೆ ಒಂದು ಸೀಸನ್ನಲ್ಲಿ ಬೆಳೆ ಬೆಳೆಸೋದಿದ್ರೆ 1ಕ್ಕೆ 2ಕ್ಕೆ 2ಕ್ಕೆ ಅಲ್ಲಿ ಕ್ರಮೇಣ 2 ಸೀಸನ್ ಆದ ನಂತರ ಈ ಸೂಕ್ಷ್ಮಜೀವಿಗಳ ಮತ್ತು ಎರೆಹುಳಗಳ ಸಂಖ್ಯೆ ಜಾಸ್ತಿ ಆಗಿ ಆಗ್ತದೆ. ಎರೆಹುಳಗಳಿಗೂ ಆ ಸಂಖ್ಯೆ ಜಾಸ್ತಿ ಆಗಲಿಕ್ಕೆ ಇನ್ನೊಂದು ಮಾಡ್ಬೋದು ಅದೇನಂತೇಳಿದರೆ, ಇವತ್ತು ಎರೆಹುಳ ಗೊಬ್ಬರ ಅಂತೇಳಿ ಮಾರಾಟ ಮಾಡುವವರು ಭಾಳ ಜನ ಇದ್ದಾರೆ. ಆಯಿತಾ, ತಿಂಗಳಿಗೆ 1 ಕ್ವಿಂಟಾಲಿಂದ ಜಾಸ್ತಿ ಎರೆಹುಳವನ್ನೇ ಮಾರಾಟ ಮಾಡುವವರು ಇದ್ದಾರೆ. ಆಯಿತಾ, ಅವರಿಂದ ನೇರವಾಗಿ ಎರೆಹುಳವನ್ನು ಅಥವಾ ಎರೆಹುಳಗಳ ಮೊಟ್ಟೆ ಇರುವ ಎರೆಹುಳ ಗೊಬ್ಬರವನ್ನು ತಂದು ಇವರ ಮಣ್ಣಿಗೆ ಇವರು ಸ್ವಲ್ಪ ಹರಡಿಬಿಟ್ರೆ ಅಲ್ಲಿ ಎರೆಹುಳಗಳ ಸಂಖ್ಯೆಯು ಜಾಸ್ತಿ ಆಗ್ತದೆ. ಹಾಗಾಗಿ 1ರಿಂದ 3 ವರ್ಷದ ಅವಧಿಯಲ್ಲಿ ಹಂತ ಹಂತವಾಗಿ ಅವರ ಜಮೀನನ್ನು ಸಾವಯವಕ್ಕೆ ಬದಲಾಯಿಸಲಿಕ್ಕೆ ಸಾಧ್ಯ ಇದೆ. ಇದರಿಂದಾಗಿ ನಾನು ಆಗಲೇ ಹೇಳಿದಾಗ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿದಾಗ ಒಂದು ಹಂತದವರೆಗೆ ಬೆಳೆ ಹೆಚ್ಚುತ್ತದೆ, ಮತ್ತು ಆ ಹೆಚ್ಚಿದ ಬೆಳೆಯನ್ನು ಅದೇ ಪ್ರಮಾಣದಲ್ಲಿ ಅಥವಾ ಅರ್ಧದ ಪರಿಮಾಣದಲ್ಲಿ ಉಳಿಸಿಕೊಳ್ಬೇಕಾದ್ರೆ ಫಸಲಿನ ಪರಿಮಾಣವನ್ನು ಇವರು ಹೆಚ್ಚೆಚ್ಚು ರಾಸಾಯನಿಕ ಗೊಬ್ಬರವನ್ನು ಹಾಕಬೇಕಾಗ್ತದೆ, ಹೆಚ್ಚೆಚ್ಚು ವಿಷಯಗಳನ್ನು ಹಾಕಬೇಕಾಗ್ತದೆ. ಬೇರೆ ಬೇರೆ ನಮೂನೆ ವಿಷಯಗಳು, 2-3 ನಮೂನೆ ವಿಷಯಗಳನ್ನು ಮಿಕ್ಸ್ ಮಾಡಿ ಬೆರಕೆ ಮಾಡಿ ಹಾಕುವಂಥದ್ದು, ಮತ್ತು 1 ಲೀಟರ್ ಎಕರೆಗೆ ಹಾಕ್ತಾ ಇದ್ದಿದ್ದರ ಬದಲು 2 ಲೀಟ್ರು, ಮುಂದಿನ ವರ್ಷ 3 ಲೀಟ್ರು, ಆ ವಿಷಯಗಳನ್ನು ಹಾಕುವಂಥದ್ದು, ಮಹಾವಿಷಯಗಳು ಇದನ್ನೆಲ್ಲ ಹಾಕುವಂಥದ್ದು, ಇದು ಎಲ್ಲಕ್ಕೆ ಮಾಡುವಂಥ ಖರ್ಚು ಕಡಿಮೆ ಆಗ್ತದೆ. ಪರಿವರ್ತನೆ ಆದಂತಹ, ಅಂದರೆ ರಾಸಾಯನಿಕ ಕೃಷಿಯಿಂದ ಸಾವಯವ ಕೃಷಿಗೆ ಪರಿವರ್ತನೆ ಆದಂತಹ ಮತ್ತು ಆಗ್ತಾ ಇರುವ ಎಲ್ಲ ರೈತರು ಹೇಳ್ತಾ ಇರುವಂಥದ್ದು ಏನಂತೇಳಿದರೆ, ನಮಗೆ ದೊಡ್ಡ ಖರ್ಚಿನ ಭಾಗ, ಖರ್ಚಿನ ಪಾಲು ತುಂಬ ಕಡಿಮೆ ಆಗಿದೆ, ಖರ್ಚು ಕಡಿಮೆ ಆಗಿದೆ ನಮ್ಮದು ಕೃಷಿದು. ಹಾಗಾಗಿ ನಮ್ಮ ಲಾಭಾಂಶ ಹೆಚ್ಚು ಕಡಿಮೆ ಅದೇ ಮಟ್ಟದಲ್ಲಿ ಉಳಿದಿದೆ ಅಂತೇಳಿ. ಹಾಗಾಗಿ ಇದು ನಮ್ಮ ಮನಸ್ಸಿನ ಭ್ರಾಂತಿಯನ್ನು ನಾವು ತೊಲಗಿಸುವಂಥ ವಿಷಯ ಹೊರತು ಬದಲಾದರೆ ನಷ್ಟ ಆಗ್ತದೆ ಅನ್ನುವಂಥದ್ದು ಅದು ಸತ್ಯ ಅಲ್ಲವೇ ಅಲ್ಲ. ಇದು ನಾನು 100 ರೈತರ ಜೊತೆ ಮಾಡಿಕೊಂಡಂಥ ಸಂವಾದದಿಂದ ನಾನು ಕಂಡುಕೊಂಡಂಥ ಅನುಭವ. ಇದರ ಬಗ್ಗೆ ದಾಖಲಾತಿಗಳು ತುಂಬ ಇದ್ದಾವೆ. ಉದಾಹರಣೆಗೆ ದಿವಂಗತ ಎಲ್ ನಾರಾಯಣ ರೆಡ್ಡಿ ಅವರದು ನೆಲದೊಡಲ ಚಿಗುರು ಅನ್ನೋ ಪುಸ್ತಕವನ್ನು ಓದಿದರೆ ನಮ್ಮದೇ ದೇಶದಲ್ಲಿ ಒಬ್ಬ ರೈತ ಈ ಸಾವಯವದಿಂದ ಏನು ಮಾಡಲಿಕ್ಕೆ ಸಾಧ್ಯ, ಅದರಿಂದ ಸತ್ಯಗಳು ಏನು ಅನ್ನೋದು ನಮ್ಮ ಮನಸ್ಸಿಗೆ ತಟ್ಟುತ್ತದೆ. ಮುಂದಿನ ದಿವಸಗಳಲ್ಲಿ ಸಾವಯವ ಕೃಷಿಗೆ ಜನರು ಒಲವು ತೋರಿಸಬಹುದು ಅಂತ ನಿಮ್ಗೆ ಅನ್ನಿಸ್ತದ? ಹೇಗೆ? ಖಂಡಿತವಾಗಿ ಜನರು ತೋರಿಸ್ತಾರೆ. ಯಾಕಂದರೆ ಇವತ್ತು ಬೆಂಗಳೂರಿನಲ್ಲೇ ಲೆಕ್ಕ ಹಾಕಿದರೆ ಸುಮಾರು 300 ಸಾವಯವ ಮಳಿಗೆಗಳಿದ್ದಾವೆ. ಆದರೆ ಇದನ್ನು ಹೇಳ್ತಾ ಹೇಳ್ತಾ ನಾನು ಜೊತೆಗೆ ಇನ್ನೊಂದು ವಿಷಯವನ್ನು ಹೇಳಬೇಕಾಗ್ತದೆ. ಅಲ್ಲಿಗೆ ಬಹುಪಾಲು ಮಳಿಗೆಗಳಿಗೆ ಈ ತಾಜಾ ಸಾವಯವ ಆಹಾರ, ತರಕಾರಿ ಅಥವಾ ಹಣ್ಣುಗಳು ಅದು ಒದಗಣೆ ಆಗ್ತಾ ಇರುವಂಥದ್ದು ಒಂದು ಕೇಂದ್ರದಿಂದ. ಆ ಒಂದು ಕೇಂದ್ರದಲ್ಲಿ ಅಲ್ಲಿಗೆ ಬಂದು ಕ್ವಿಂಟಾಲ್ಗಟ್ಟಲೆ ರಾಶಿ ಬೀಳುವಂತಹ ಆ ತಾಜಾ ಆಹಾರ, ತರಕಾರಿಗಳು ಹಣ್ಣುಗಳು ಅದು ಸಾವಯವ ಹೌದೋ ಅಲ್ಲವೋ ಅಂತ ಪರೀಕ್ಷೆ ಮಾಡುವಂತಹ ಯಾವ ಇರಾದೆಯೂ ಅವರಿಗಿದ್ದ ಹಾಗೆ ಕಾಣುವುದಿಲ್ಲ, ಯಾವ ಕ್ರಮಗಳನ್ನು ಅವರು ಕೈಗೊಂಡಿಲ್ಲ. ಅದರಿಂದ ಏನಾಗ್ತಾ ಇದೆ, ಹೆಸರಿಗೆ ಸಾವಯವ ಮಳಿಗೆ ಇದೆ, ಆದರೆ ಅಲ್ಲಿ ಸಿಗುವಂಥದ್ದು ಸಾವಯವ ಹೌದೋ ಅಲ್ಲವೋ ಅನ್ನುವಂಥದ್ದು ಒಂದು ಸಸ್ಪೆಕ್ಟ್, ಅದು ಅನುಮಾನ. ಈಗ ಇದಕ್ಕೆ ಪರಿಹಾರ ಏನಂತ ಹೇಳಿದರೆ, ನಿಧಾನವಾಗಿ ಗ್ರಾಹಕರು ಜಾಗೃತರಾಗ್ತಾ ಇದ್ದಾರೆ. ಒಂದು ಅದರ ಅಳತೆಯಿಂದ, ಅದರ ಗಾತ್ರದಿಂದ ಇದು ಸಾವಯವ ಹೌದೋ ಅಲ್ವೋ ಅಂತ ನೋಡುವಂಥದ್ದು, ಇನ್ನೊಂದು ಅದರ ಬಾಳ್ವಿಕೆಯಿಂದ, ನಾನು ಕೊಂಡೋಗಿ ಇಟ್ಟಂಥದ್ದು ಅದು ಎಷ್ಟು ದಿನಕ್ಕೆ, ಈಗ ಯೂರಿಯಾ ಹಾಕಿದರೆ ಅದು ಸೌತೆ ಇರಲಿ ಅಥವಾ ಬೇರೆ ಯಾವುದೇ ಕುಂಬಳಕಾಯಿ ಇರಲಿ ಯಾವುದೇ ಇರಲಿ, ಅದು ಬುಸ್ ಅಂತೇಳಿ ಒಂದು ವಾರದಲ್ಲಿ ಕೊಳತು ಹೋಗ್ತದೆ, ಆಯಿತಾ. ಅಂಥದ್ದನ್ನು ತರುವುದನ್ನು ಅವರು ಕಡಿಮೆ ಮಾಡ್ತಾರೆ. ಮೂರನೇದಾಗಿ ಅದರ ರುಚಿ. ಇವತ್ತು ನಾವು ಈ ಸೌತೆಕಾಯಿ ಅಂತ ಏನು ಹೇಳ್ತೇವೆ, ಅದನ್ನು ಬೆಂಡೆಕಾಯಿ ಇರಲಿ ಯಾವುದೇ ಇರಲಿ, ಅದು ಸಾವಯವ ರೀತಿಯಲ್ಲಿ ಬೆಳೆದದ್ದಾದರೆ ಯಾವುದೇ ಅದಕ್ಕೆ ಉಪ್ಪು ಮಸಾಲೆ ಬೆರೆಸದೆ ಅದನ್ನು ಖುಷಿಯಲ್ಲಿ ತಿನ್ಬೋದು. ಆದರೆ ರಾಸಾಯನಿಕ ಹಾಕಿ ಬೆಳೆಸಿದ್ದನ್ನು ಹಾಗೆ ತಿನ್ನಲಿಕ್ಕೆ ಆಗುವುದಿಲ್ಲ, ಯಾಕೆಂದರೆ ಅದಕ್ಕೆ ಆ ರುಚಿ ಅನ್ನುವಂಥದ್ದೇ ಇರುವುದಿಲ್ಲ. ಹೀಗೆ ಗ್ರಾಹಕರು ಜಾಗೃತರಾಗ್ತಾ ಇದ್ದಾರೆ. ಹಾಗಾಗಿ ನಿಜವಾದ ಸಾವಯವ ವಸ್ತುಗಳಿಗೆ ಬೇಡಿಕೆ ಹೆಚ್ಚುತ್ತಾ ಇದೆ. ಇದನ್ನು ಗಮನಿಸಿಕೊಂಡು ಇವತ್ತು ದೊಡ್ಡ ದೊಡ್ಡ ಕಂಪನಿಗಳು, ಆನ್ಲೈನ್ ವ್ಯವಹಾರ ಮಾಡ್ತಾ ಇರುವಂಥ ಕಂಪನಿಗಳು ಸಮೇತ ಅವರು ಬೇರೆ ರೀತಿಯಲ್ಲಿ, ಅಂದರೆ ಸಾಮಾನ್ಯ ರೀತಿಯಲ್ಲಿ ಬೆಳೆಸಿದ ತಾಜಾ ಆಹಾರ ವಸ್ತುಗಳನ್ನು ಸರಬರಾಜು ಮಾಡುವುದರ ಜೊತೆಗೆ ಸ್ವಲ್ಪ ಹೆಚ್ಚು ಬೆಲೆಗೆ, ಉದಾಹರಣೆಗೆ 15-20% ಹೆಚ್ಚು ಬೆಲೆಗೆ ಸಾವಯವ ರೀತಿಯಲ್ಲಿ ಬೆಳೆದ ಆಹಾರಗಳನ್ನು ಸಮೇತ ತಾಜಾ ಆಹಾರಗಳನ್ನು ಅವರು ಸರಬರಾಜು ಮಾಡ್ತಾ ಇದ್ದಾರೆ. ಇವತ್ತು ಉದಾಹರಣೆಗೆ ಒಂದು ಕಂಪನಿ ಇದೆ, ಆ ಕಂಪನಿದು ನಾವು ಖಂಡಿತವಾಗಿ ಅದು ಸಾವಯವ ಅಂತೇಳಿ ಅಂದುಕೊಳ್ಬೋದು, ಯಾಕೆಂದರೆ ಅದರ ಯಾವುದೇ ಪ್ಯಾಕೆಟನ್ನು ನೋಡಿದರೆ ಅದರಲ್ಲಿ ಇರುವಂಥದ್ದು ಏನಂತೇಳಿದರೆ, ಇದರ ಖರೀದಿ ಬೆಲೆ, ಇಲ್ಲಿ ಈಗ 1 ಕಿಲೋ ಧಾನ್ಯ ಇದೆ, ತೊಗರಿ ಬೆಳೆ ಇದೆ, ಇದರ ಖರೀದಿ ಬೆಲೆ, ಇದರ ಸಾಗಾಟದ ಬೆಲೆ, ಆಮೇಲೆ ಇದರ ಆಡಳಿತದ ವೆಚ್ಚ, ಅದನ್ನು ಎಲ್ಲ ಒಂದು ಕಡೆಗೆ ತಂದು ಅದನ್ನೆಲ್ಲ ವಿಂಗಡಿಸಿ ಅದನ್ನು ಶುದ್ಧಿ ಬೇಕಾದರೆ ಶುದ್ಧಿ ಮಾಡಿ, ಅರೆ ಸಂಸ್ಕರಣೆ ಬೇಕಾದರೆ ಅದನ್ನು ಮಾಡಿ, ಆಗಲಿ ಆ ಎಲ್ಲ ಖರ್ಚುಗಳು ಮತ್ತು ಅದರ ಪ್ಯಾಕೇಜಿಂಗ್ ವೆಚ್ಚ, ಕೊನೆಗೆ ನಾವು ಇದಕ್ಕೆ ಇಟ್ಟಿರುವಂತಹ ಪ್ರಾಫಿಟ್ ಮಾರ್ಜಿನ್, ಇದರಲ್ಲಿ ಲಾಭದ ಅಂಶ ಎಷ್ಟಿದೆ, ಇದು ಎಲ್ಲವನ್ನು ಸೇರಿಸಿ ಅವರು ಕೊನೆಗೆ ಇದರ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ MRP ಅಂಥೇಳಿ ಅಲ್ಲಿ ಮುದ್ರಿಸಿರ್ತಾರೆ. ಅದೇ ರೀತಿಯಲ್ಲಿ ಅಲ್ಲಿ ಒಂದು QR ಕೋಡ್ ಇರ್ತದೆ, ಆ QR ಕೋಡನ್ನು ಯಾರು ನೋಡಿ ಸ್ಕ್ಯಾನ್ ಮಾಡಿ ನೋಡಿದರೆ ಆ ಪ್ಯಾಕೆಟ್ನ ಒಳಗೆ ಇರುವಂಥ ಆಹಾರ ಧಾನ್ಯವನ್ನು, ಸಂಸ್ಕರಿತ ಆಹಾರವನ್ನು ಬೆಳೆಸಿದ ರೈತನ ಹೊಲದ ಒಂದು ಫೋಟೋ ಇರ್ತದೆ ಅಲ್ಲಿ, ಅವನ ಜೊತೆ ಒಂದು ಸಣ್ಣ ಮಾತುಕತೆ ಇರ್ತದೆ, ನಾನು ಯಾವ ತಳಿಯನ್ನು ಬೆಳೆಸಿದ್ದೇನೆ, ಹೇಗೆ ಬೆಳೆಸಿದ್ದೇನೆ ಅನ್ನೋದನ್ನು ಅವನು ಹೇಳಿಕೊಳ್ತಾನೆ, ಅವನ ಹೆಸರಿರ್ತದೆ, ವಿಳಾಸ ಇರ್ತದೆ, ಅವನ ಫೋನ್ ನಂಬರ್ ಇರ್ತದೆ, ಯಾರು ಬೇಕಾದ್ರೂ ಹೋಗಿ ಇದನ್ನು ವೆರಿಫೈ ಮಾಡಿಕೊಳ್ಬೋದು, ಖಚಿತಪಡಿಸಿಕೊಳ್ಬೋದು. ಇಂಥ ನಮೂನೆಯಲ್ಲಿ ಆಹಾರವನ್ನು ಸಪ್ಲೈ ಮಾಡ್ತಾ ಇರುವವರಿಗೆ ಬೇಡಿಕೆ ಹೆಚ್ಚಾಗ್ತಾ ಹೋಗ್ತದೆ. ಅದೇ ರೀತಿಯಲ್ಲಿ ಇವತ್ತು ರೈತ ಉತ್ಪಾದಕ ಕಂಪನಿಗಳು, ಹಲವಾರು ಕಂಪನಿಗಳು ನಮ್ಮ ದೇಶದಲ್ಲಿ, ಅದಕ್ಕೆ ಕೇಂದ್ರ ಸರ್ಕಾರ ಬಹಳ ಪ್ರೋತ್ಸಾಹ ಕೊಡ್ತಾ ಇದೆ, ಅವರು ನಿಧಾನವಾಗಿ ಸಾವಯವಕ್ಕೆ ವಾಲ್ತಾ ಇದ್ದಾರೆ. ಸಾವಯವ ವಸ್ತುಗಳನ್ನು ಸಂಗ್ರಹಿಸಿ ಅದನ್ನು ಮಾರಾಟ ಮಾಡುವ ದಿಕ್ಕಿನಲ್ಲಿ ಅವರು ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ. ಇದರ ಜೊತೆಗೆ ಗ್ರಾಹಕರು ಏನು ಮಾಡ್ಬೋದು ಅಂತ ಹೇಳಿದರೆ, ಒಂದು ಎಲ್ಲದಕ್ಕಿಂತ ಸುರಕ್ಷಿತವಾದಂಥ ವಿಧಾನ ಏನಂದರೆ, ಅವರಿಗೆ ಸಾಧ್ಯ ಆದಷ್ಟು ತರಕಾರಿಯನ್ನು 3 ದಿವಸದಲ್ಲಿ ವಾರಕ್ಕೆ ಅಥವಾ 5 ದಿವಸದಲ್ಲಿ ವಾರಕ್ಕೆ ಅಥವಾ ಎಲ್ಲ ದಿನ ತಾವೇ ಬೆಳ್ಕೊಳ್ಳುವಂಥದ್ದು. ನಾನೇ ನಮ್ಮ ಮನೆಯ ಹಿಂದೆ ಇರುವಂಥ 20-30 ಜಾಗದಲ್ಲಿ ನಮಗೆ ಬೇಕಾದ ಎಲ್ಲ ತರಕಾರಿಗಳನ್ನು ನಾನು ಬೆಳ್ಕೊಳ್ತಾ ಇದ್ದೇನೆ. ಕೊರೋನಾ ಬಂದ ನಂತರ ನಮ್ಮ ದೇಶದಲ್ಲಿ ಇದನ್ನು ನಾನು ಬಹಳ ಹಠದಿಂದ ಮಾಡಿದ್ದು, ಅದು ಸಾಧ್ಯ ಇದೆ, ಅದು ನನ್ನದೇ ಅನುಭವ. ಅಂದರೆ ಹೀಗೆ ಎಲ್ಲರೂ ಅವರ ಬಾಲ್ಕನಿಯಲ್ಲಿಯೋ ಟೆರೆಸ್ನಲ್ಲಿಯೋ ಬೆಳೆಸಿಕೊಳ್ಬೋದು, ಆದರೆ ಅದು ಒಂದು ವೇಳೆ ಸಾಧ್ಯ ಇಲ್ಲ ಅಂತ ಹೇಳಿ ಆದರೆ ಹೇಗೆ ಬೆಳೆಸೋದು ಅನ್ನುವಂಥದ್ದು ಅದು ಬಹಳ ಸರಳವಾದಂಥದ್ದು. ನಮ್ಮ ಇವತ್ತು ಮಂಗಳೂರಿನಲ್ಲಿ ಅದಕ್ಕೆ ಒಂದು ದೊಡ್ಡ ಆಂದೋಲನವನ್ನೇ ನಾವು ಶುರು ಮಾಡಿದ್ದೇವೆ, ಯಾಕೆಂದರೆ ವಿಷಮುಕ್ತ ಊಟದ ಬಟ್ಟಲು ಮಾತ್ರ ಅಲ್ಲ, ಪ್ರತಿಯೊಬ್ಬರ ಅಡುಗೆ ಮನೆ ವಿಷಮುಕ್ತ ಊಟದ ಮನೆ ಆಗಬೇಕು ಅಂಥೇಳಿ ನಾವು ಅಡುಗೆ ಮನೆ ಆಗಬೇಕನ್ನೋ ರೀತಿಯಲ್ಲಿ ಆಂದೋಲನ ಶುರು ಮಾಡಿದ್ದೇವೆ. ಬೆಳೆಸಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಆದರೆ ಸಾವಯವ ರೈತರು ಅಲ್ಲಲ್ಲಿ ಸಂಘಟಿತರಾಗ್ಬೋದು, ಅದಕ್ಕೆ ಗ್ರಾಹಕರು ಅವರ ಜೊತೆ ಒಂದು ರೀತಿಯಲ್ಲಿ ಲಿಖಿತ ಅಥವಾ ಅಲಿಖಿತ ಒಪ್ಪಂದಕ್ಕೆ ಬರ್ಬೋದು, ನೀವು ಬೆಳೆಸಿದ್ದನ್ನು ನಾವು ಖರೀದಿ ಮಾಡ್ತೇವೆ ಅಂತ ಹೇಳುವ ಒಂದು ವಿಶ್ವಾಸ ಬಂದರೆ ಮಾರಾಟ ಮಾಡುವವರು ಇದ್ದಾರೆ. ಯಾಕಂದರೆ ಇವತ್ತು ಭಾಳ ಜನ ರೈತರ ನಾನು ಹೊಲಗಳಿಗೆ ಹೋಗಿದ್ದೇನೆ, ಅವರು ಮಾಡ್ತಾ ಇರುವಂಥ ಅನಾಹುತ ಏನಂತೇಳಿದರೆ, ಅವರ ಮನೆ ಹತ್ರ ಒಂದು ಕಳ ಇರ್ತದೆ, ಅಲ್ಲಿ ಬೆಳೆಸಿರ್ತಾರೆ ತರಕಾರಿಗಳನ್ನು, ಅಥವಾ ಚಪ್ಪರ ಇರ್ತದೆ, ಅದರಲ್ಲಿ ಪಡವಲಕಾಯಿಯೋ ಅಥವಾ ಕಂಚಾಲೋ ಹೀರೆಕಾಯಿಯೋ ಏನೋ ಇರ್ತದೆ, ದೂರದಲ್ಲಿ ವಿಸ್ತಾರವಾದ ಜಾಗದಲ್ಲಿ ಬೆಳೆಸಿರ್ತಾರೆ. ಇದೇನು ಅಂತ ಕೇಳಿದರೆ, ಮನೆ ಹತ್ತಿರದ್ದು ಇದು ನಮ್ಮ ಮನೆಗೆ ಅಂತ ಹೇಳ್ತಾರೆ, ದೂರದ್ದು ಏನಂತ ಕೇಳಿದರೆ ಅದು ಮಾರಾಟಕ್ಕೆ ಮಾರ್ಕೆಟಿಗೆ ಅಂತ ಹೇಳ್ತಾರೆ. ಅಂದರೆ ನಾವು ವಿಷ ಹಾಕ್ತಾ ಇದ್ದೇವೆ, ಅದು ನಮ್ಮ ಕುಟುಂಬದವರಿಗೆ ಅಪಾಯಕಾರಿ ಅಂತ ಅವ್ರಿಗೆ ಗೊತ್ತಿದೆ. ಈಗ ಗೊತ್ತಿದ್ದು ತಪ್ಪು ಮಾಡುವವರನ್ನ ಬದಲು ಮಾಡುವಂಥದ್ದು ಬಹಳ ಕಷ್ಟ. ಹಾಗಾಗಿ ಅವರವರೇ ಬೆಳೆಸಿಕೊಳ್ಳುವಂಥದ್ದು ಅಥವಾ ಸಾವಯವ ರೀತಿಯಲ್ಲಿ ಬೆಳೆಸುವಂಥ ರೈತರನ್ನು ಗುರುತಿಸಿ ಅವರಿಗೆ ನಾವು ಖಂಡಿತವಾಗಿ ನಿಮ್ಮಿಂದ ಖರೀದಿಸ್ತೇವೆ ಅಂತ ಹೇಳಿದರೆ, ನಾವು ಮಂಗಳೂರಿನಲ್ಲಿ ಈಗ ಒಂದು ಸರ್ಕಾರಿ ತರಕಾರಿ ಹಣ್ಣು ಧಾನ್ಯಗಳ ಸಾವಯವದ್ದು ಮಾರುಕಟ್ಟೆಯನ್ನು ಹುಟ್ಟು ಹಾಕಿದಾಗ 10 ವರ್ಷದಿಂದ ನಡೆಸಿಕೊಂಡು ಬರ್ತಾ ಇರುವಾಗ ಬೇರೆ ಬೇರೆ ಕಡೆಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ. ಯಾವುದೇ ಖರ್ಚಿಲ್ಲದೆ ರಸ್ತೆ ಬದಿಯಲ್ಲಿ ನಾವು ಈ ವ್ಯವಹಾರವನ್ನು ನಡೆಸ್ತಾ ಇದ್ದೇವೆ. ಮತ್ತು ಇದು ಎರಡೂ ದಾರಿಗಳು ಆಗಲಿಲ್ಲ ಅಂತ ಹೇಳಿದರೆ ಇನ್ನು ಮೂರನೇದು ನಾನು ಆಗಲೇ ಹೇಳಿದ ಹಾಗೆ ಬ್ರ್ಯಾಂಡೆಡ್ ಸಾವಯವ ತರಕಾರಿಗಳಿಗೆ ಹೋಗುವಂಥದ್ದು. ಅದಕ್ಕೆ ಬೆಲೆ ಸುಮಾರು 15%-25% ಜಾಸ್ತಿ ಇರಬಹುದು. ಆದರೆ ಆ ಬ್ರ್ಯಾಂಡೆಡ್ನಲ್ಲಿ ಸಮೇತ ಹೀಗೆ ಯಾರು ಮಾಹಿತಿಯನ್ನು ಕೊಟ್ಟು ಅದು ಯಾವ ಮಣ್ಣಿನಲ್ಲಿ ಯಾವ ನೆಲದಲ್ಲಿ ಬೆಳೆದಿತ್ತು, ಯಾವ ರೈತ ಬೆಳೆಸಿದ್ದ, ಅವನ ಹೆಸರು, ವಿಳಾಸ ಮತ್ತು ಸಂಪರ್ಕ ವಿವರವನ್ನು ಕೊಡುವಂಥವ್ರು ಇದ್ದರೆ ಖಂಡಿತವಾಗಿ ಅದನ್ನು ತೆಗೆದುಕೊಳ್ಳಬಹುದು. ಅಂತೂ ನಮ್ಮಲ್ಲಿ ಒಂದು ಆ ಸಾವಯವ ಮನಸ್ಸು ಬರಬೇಕಿದೆ ಎಲ್ಲದಕ್ಕಿಂತ ಮುಖ್ಯವಾಗಿ. ಅದಕ್ಕೆ ನಾವು ನಮ್ಮ ಮಂಗಳೂರಿನ ಸಾವಯವ ಕೃಷಿಕ ಗ್ರಾಹಕ ಬಳಗದಲ್ಲಿ ಮಾತಾಡೋದು ಏನಂತ ಹೇಳಿದರೆ, ನಮಗೆ ತರಕಾರಿಗಳನ್ನು, ಹಣ್ಣುಗಳನ್ನು, ಧಾನ್ಯಗಳನ್ನು ಬೆಳೆದು ತರುವ ರೈತರ ಮನೆಗೆ ವರ್ಷಕ್ಕೊಮ್ಮೆ ಆದರೂ ನಾವು ಹೋಗ್ತೇವೆ. ನಾವು 2-4 ಸಲ ಒಂದು ಪ್ರವಾಸ ಅಂತ ಏರ್ಪಡಿಸಿ ಹೋಗ್ತೇವೆ. ಅವರ ಮನೆಗೆ ಹೋದಾಗ ಅವರು ನಮಗೆ ಮಜ್ಜಿಗೆಯನ್ನು, ಶರಬತ್ತನ್ನು, ಕಷಾಯವನ್ನು ಏನೋ ಕೊಡ್ತಾರೆ. ಅಲ್ಲಿಗೆ ನಾವು ಅವರ ಅತಿಥಿಗಳಾಗ್ತೇವೆ. ನಮ್ಮ ಭಾರತೀಯರ ಮನೆ ಮನೆಯಲ್ಲಿ ಮನದಲ್ಲಿ ಬಿತ್ತಿರುವಂತಹ ಒಂದು ನಂಬಿಕೆ ಇದೆ ನೋಡಿ, ಅತಿಥಿ ದೇವೋಭವ ಅನ್ನುವಂಥದ್ದು, ಅದು ಇವತ್ತಿಗೂ ಆಳವಾಗಿ ಬೇರು ಬಿಟ್ಟಿರುವಂತಹ ನಂಬಿಕೆ. ಹಾಗಾಗಿ ನಾವು ಅತಿಥಿಗಳಾದಾಗ ನಮಗೆ ಹಾಗೆ ಆಹಾರವನ್ನು ಬೆಳೆಸಿಕೊಡ್ತಾ ಇರುವವರು ಯಾವತ್ತೂ ನಮಗೆ ವಿಷ ಉಣಿಸುವಂಥ ಕಲ್ಪನೆಯನ್ನು ಅವರು ಮಾಡೋದಿಲ್ಲ. ಈ ರೀತಿಯಲ್ಲಿ ನಾನು ಹೇಳಿದ್ದು ಸಾವಯವ ಮನಸ್ಸು ಅಂದರೆ ಹೇಗೆ ಮಾಡ್ಬೋದು ಅಂತೇಳಿ, ಇದೆಲ್ಲ ಕೇವಲ ತತ್ವಗಳಲ್ಲ. ಇದು ನಾವು ಕಳೆದ 10 ವರ್ಷಗಳಲ್ಲಿ ನಾವು ಚಾಲು ಮಾಡಿ ಇದು ರಿಸಲ್ಟ್ ಕೊಡ್ತದೆ, ಫಲಿತಾಂಶಗಳನ್ನು ಕೊಡ್ತದೆ ಅಂತ ಕಂಡುಕೊಂಡಂಥದ್ದು. ಈ ರೀತಿಯಾಗಿ ಹೆಚ್ಚೆಚ್ಚು ಜನರು ಅವರು ಸಾವಯವ ಆಹಾರವನ್ನು ತಿನ್ನಲಿಕ್ಕೆ ಸಾಧ್ಯ ಇದೆ, ಹೆಚ್ಚೆಚ್ಚು ಮನೆಗಳು ಸಾವಯವ ಕುಟುಂಬಗಳಾಗಲಿಕ್ಕೆ ಸಾಧ್ಯ ಇದ್ದಾವೆ. ಹಾಗಾಗಿ ಹೆಚ್ಚೆಚ್ಚು ಜನರ ಊಟದ ಬಟ್ಟಲು ಅದು ವಿಷಮುಕ್ತ ಊಟದ ಬಟ್ಟಲು ಆಗಲಿಕ್ಕೆ ಸಾಧ್ಯ ಇದೆ. ಒಳ್ಳೆಯದು ಅಡ್ಡೂರು ಕೃಷ್ಣರಾವ್ ಅವರೇ. ಮುಖ್ಯವಾಗಿ ಸಾವಯವ ಮನಸ್ಸು ಯಾವ ರೀತಿಯಲ್ಲಿ ಆಗಬೇಕು ಅನ್ನೋದರ ಬಗ್ಗೆ ತಾವು ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ಕೇಳುಗರೆ, ಕಿಸಾನ್ ವಾಣಿಯಲ್ಲಿ ಇದುವರೆಗೆ ಸಾವಯವ ಕೃಷಿ ಮತ್ತು ಸಾವಯವ ಮನಸ್ಸು ಈ ಕುರಿತು ಅಡ್ಡೂರು ಕೃಷ್ಣರಾವ್ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಿಸಿದವರು ಸೂರ್ಯನಾರಾಯಣ ಭಟ್ ಪಿಎಸ್. ಇದೀಗ ವಾಣಿಜ್ಯ ಪ್ರಕಟಣೆ. ಗರ್ಭಿಣಿಯರೇ, ನಿಮಗೊಂದು ಸಿಹಿ ಸುದ್ದಿ. ಪ್ರತಿ ತಿಂಗಳು 9ನೇ ತಾರೀಕಿನಂದು ನಡೆಯುತ್ತಿದೆ ಪ್ರಧಾನಮಂತ್ರಿಗಳ ಸುರಕ್ಷಿತ ಮಾತೃತ್ವ ಅಭಿಯಾನ. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ತೂಕ ಕಡಿಮೆ ಇರುವ ಮಗು ಜನಿಸಿದಲ್ಲಿ ಕಾಂಗರು ಮದರ್ ಕೇರ್ ಮೂಲಕ ಮಗುವನ್ನು ಕಾಪಾಡಬಹುದು. ಇದರಿಂದ ಮಗುವಿಗೆ ಬೆಚ್ಚನೆಯ ವಾತಾವರಣ ಕಲ್ಪಿಸಿ ಎದೆ ಹಾಲು ಕುಡಿಸುವಲ್ಲಿ ತಾಯಿ ಯಶಸ್ವಿಯಾಗುತ್ತಾಳೆ. ಕಾಂಗರು ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಕಾರ್ಯಕರ್ತರು ಅಥವಾ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ರೈತ ಬಂಧುಗಳೇ, ಇದೀಗ ಕೃಷಿ ಮಾಹಿತಿ. ಜಾನುವಾರುಗಳಲ್ಲಿ ರಕ್ತ ಮೂತ್ರ, ಕಾರಣ ಮತ್ತು ಪರಿಹಾರ. ಹಲವೊಂದು ಸತಿ ಜಾನುವಾರುಗಳ ಮೂತ್ರವನ್ನು ನೀವು ಗಮನಿಸಿ ನೋಡಿದರೆ ಕೆಂಪಾಗಿರಬಹುದು ಅಥವಾ ಕಾಫಿ ಡಿಕಾಕ್ಷನ್ ರೀತಿಯಲ್ಲಿ ಇರಬಹುದು. ಇದನ್ನು ಆಡು ಭಾಷೆಯಲ್ಲಿ ರಕ್ತ ಮೂತ್ರ ಎಂದು ಕರೆಯಲಾಗ್ತದೆ. ವೈಜ್ಞಾನಿಕವಾಗಿ ಇದನ್ನು ರಕ್ತ ಕಣಗಳು ಮೂತ್ರದಲ್ಲಿ ಬರ್ತಾ ಇದ್ದರೆ ಹೆಮೊಚೂರಿಯಾ ಎಂದು, ರಕ್ತ ಕಣಗಳು ಒಡೆದು ಹಿಮೋಗ್ಲೋಬಿನ್ ಅಂಶ ಮೂತ್ರದಲ್ಲಿ ಬರ್ತಾ ಇದ್ದರೆ ಅದನ್ನು ಹಿಮೋಗ್ಲೋಬಿನ್ಯೂರಿಯಾ ಎಂದು ಕರೆಯಲಾಗ್ತದೆ. ಹೆಮಿಚೂರಿಯಾದಲ್ಲಿ ಮೂತ್ರವು ಕಡು ಕೆಂಪು ಬಣ್ಣದಲ್ಲಿದ್ದರೆ, ಹಿಮೋಗ್ಲೋಬಿನ್ಯೂರಿಯಾದಲ್ಲಿ ಮೂತ್ರವು ಕಾಫಿ ಬಣ್ಣ ಅಥವಾ ಕಡು ಕಂದು ಬಣ್ಣದಲ್ಲಿ ಇರ್ತದೆ. ಇವೆರಡಕ್ಕೂ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಇರ್ತದೆ. ಆಡು ಭಾಷೆಯಲ್ಲಿ ಎರಡಕ್ಕೂ ಕೂಡ ರಕ್ತ ಮೂತ್ರ ಎಂದು ಕರೆಯಲಾಗ್ತದೆ. ಹೆಮಿಚೂರಿಯಾ ಅಥವಾ ಮೂತ್ರದಲ್ಲಿ ರಕ್ತ ಕಣಗಳು ಬರುವುದಕ್ಕೆ ಹಲವಾರು ಕಾರಣಗಳಿದ್ದರೂ, ಮೂತ್ರಜನಕಾಂಗಕ್ಕೆ ಧಕ್ಕೆಯುಂಟಾದಾಗ, ಮೂತ್ರನಾಳಗಳು ಒಡೆದು ಹೋದಾಗ, ಮೂತ್ರಕೋಶಗಳು ಸೋಂಕಿಗೆ ಒಳಗಾದಾಗ, ಮೂತ್ರಜನಕಾಂಗದ ಯಾವುದೇ ಭಾಗದಲ್ಲಿ ಮೂತ್ರ ಕಲ್ಲುಗಳು ಬೆಳೆದು ಅವು ಧಕ್ಕೆಯನ್ನು ಉಂಟು ಮಾಡಿದಾಗ ಮೂತ್ರದಲ್ಲಿ ಶುದ್ಧ ರಕ್ತ ಬರ್ತದೆ. ಹಲವಾರು ಕಾರಣಗಳಿಂದ ಜಾನುವಾರಿನ ಶರೀರದ ಕೆಂಪು ರಕ್ತ ಕಣಗಳು ಒಡೆದು ಅದರಲ್ಲಿರುವಂತಹ ಹಿಮೋಗ್ಲೋಬಿನ್ ಅಂಶ ಮೂತ್ರದಲ್ಲಿ ವಿಸರ್ಜನೆಗೊಳ್ಳುತ್ತದೆ. ಈ ರೀತಿ ರಕ್ತ ಕಣಗಳು ಒಡೆದಾಗ ಅವುಗಳಲ್ಲಿರುವಂತಹ ಹಿಮೋಗ್ಲೋಬಿನ್ ಅಂಶವು ಮೂತ್ರಕ್ಕೆ ಕಾಫಿಯ ಬಣ್ಣ ಅಥವಾ ಕಡು ಕಂದು ಬಣ್ಣವನ್ನು ನೀಡುತ್ತದೆ. ಈ ರೀತಿ ರಕ್ತದ ಕಣಗಳು ಒಡೆಯುವುದಕ್ಕೆ ಸೋಂಕು ರೋಗಗಳು, ಪೋಷಕಾಂಶಗಳ ಕೊರತೆ, ವಿವಿಧ ವಿಷಬಾಧೆಗಳು ಮತ್ತು ಕೆಲವು ರೀತಿಯ ಔಷಧಿಗಳನ್ನು ನೀಡುವಂತಹದ್ದು ಪ್ರಮುಖವಾದಂತಹ ಕಾರಣ. ಬೆಬಿಸಿಯೋಸಿಸ್ ಎನ್ನುವಂತಹದ್ದು ಮಿಶ್ರತಳಿಯ ಜಾನುವಾರುಗಳಲ್ಲಿ ಅತ್ಯಂತ ಸಾಮಾನ್ಯವಾಗಿ ರಕ್ತ ಮೂತ್ರವನ್ನು ಉಂಟು ಮಾಡುವಂತಹ ಉಣ್ಣೆಗಳಿಂದ ಹರಡುವ ಒಂದು ಕಾಯಿಲೆ. ಪ್ರಾರಂಭಿಕ ಹಂತದಲ್ಲಿ ತುಂಬ ಜ್ವರವಿರುವ ಈ ಕಾಯಿಲೆಯಲ್ಲಿ ಕೆಂಪು ರಕ್ತ ಕಣವನ್ನು ಸೇರಿಕೊಳ್ಳುವ ರೋಗಾಣುಗಳು ಕೆಂಪು ರಕ್ತ ಕಣದ ಪದರವನ್ನು ತೆಳುಗೊಳಿಸಿ ಅವು ಒಡೆದು ಹೋಗುವ ಹಾಗೆ ಮಾಡುತ್ತವೆ. ಹೀಗೆ ಕೆಂಪು ರಕ್ತ ಕಣಗಳು ಒಡೆದು ಹೋದಾಗ ರಕ್ತ ಕಣದಲ್ಲಿರುವಂತಹ ಆಮ್ಲಜನಕವನ್ನು ಹೀರಿಕೊಳ್ಳುವ ಶಕ್ತಿ ಹೊಂದಿರುವಂತಹ ಹಿಮೋಗ್ಲೋಬಿನ್ ಅಂಶವು ಆಚೆ ಬಂದು ಮೂತ್ರಜನಕಾಂಗದ ಮೂಲಕ ವಿಸರ್ಜಿಸಲ್ಪಟ್ಟು ಮೂತ್ರದಲ್ಲಿ ಬಂದು ಕಾಫಿ ಬಣ್ಣವನ್ನು ನೀಡುತ್ತದೆ. ಈ ಕಾಯಿಲೆಗೆ ಪ್ರಾರಂಭಿಕ ಹಂತದಲ್ಲಿ ಉತ್ತಮವಾದಂತಹ ಚಿಕಿತ್ಸೆ ಇದ್ದು ತಜ್ಞ ಪಶುವೈದ್ಯರು ಇದನ್ನು ಮಾಡಿ ಕಾಯಿಲೆಯನ್ನು ಗುಣಪಡಿಸಿದರೆ ರಕ್ತ ಮೂತ್ರವು 2-4 ದಿವಸಗಳಲ್ಲಿ ಹತೋಟಿಗೆ ಬರುತ್ತದೆ. ಆದರೆ ಚಿಕಿತ್ಸೆಯನ್ನು ಸೂಕ್ತ ಸಮಯದಲ್ಲಿ ಮಾಡಿಸದೇ ಹೋದರೆ ಜಾನುವಾರು ತೀವ್ರವಾದಂತಹ ರಕ್ತಹೀನತೆಗೆ ಒಳಗಾಗಬಹುದು, ಕಾಮಲೆಗೆ ಹೋಗಿ ಸಾಯುವ ಸಂದರ್ಭವೂ ಕೂಡ ಇರ್ತದೆ. ಹಿಮೋಗ್ಲೋಬಿನ್ ಅಂಶವು ತುಂಬ ಕಡಿಮೆಯಾದಾಗ ಕೆಲವೊಮ್ಮೆ ರಕ್ತ ವರ್ಗಾವಣೆ ಅವಶ್ಯಕತೆ ಕೂಡ ಬರಬಹುದು. ತುಂಬು ಗರ್ಭಧರಿಸಿದಂತಹ ಜಾನುವಾರುಗಳಲ್ಲಿ ಈ ಕಾಯಿಲೆ ಬಹಳಷ್ಟು ಮಾರಕವಾಗಿ ಪರಿಣಮಿಸುತ್ತದೆ. ಲೆಪ್ಟೋಸ್ಪೈರೋಸಿಸ್ ಅಥವಾ ಇಲಿಜ್ವರ ಕಾಯಿಲೆಯು ಕೂಡ ಜಾನುವಾರುಗಳಲ್ಲಿ ರಕ್ತ ಮೂತ್ರವನ್ನು ಉಂಟುಮಾಡುವಂತಹ ಸಾಂಕ್ರಾಮಿಕ ಕಾಯಿಲೆಗಳಲ್ಲಿ ಒಂದು. ಆದರೆ ಬೆಬಿಸಿಯೋಸಿಸ್ಗೆ ಹೋಲಿಸಿದರೆ ಇದರ ಪಾತ್ರ ರಕ್ತ ಮೂತ್ರವನ್ನು ಉಂಟು ಮಾಡುವಲ್ಲಿ ಕಡಿಮೆ ಅಂತಲೇ ಹೇಳ್ಬೋದು. ಈ ಕಾಯಿಲೆಯಲ್ಲೂ ಕೂಡ ರೋಗಾಣುಗಳು ಕೆಂಪು ರಕ್ತ ಕಣಕ್ಕೆ ಹಾನಿಯನ್ನು ಉಂಟು ಮಾಡಿ ಅದನ್ನು ಒಡೆದು ಅದರಲ್ಲಿರುವಂತಹ ಹಿಮೋಗ್ಲೋಬಿನ್ ಅಂಶವು ರಕ್ತದಲ್ಲಿ ಬರುವ ಹಾಗೆ ಮಾಡುತ್ತದೆ. ಈ ಕಾಯಿಲೆಗೂ ಸೂಕ್ತ ಚಿಕಿತ್ಸೆ ಇದ್ದು ನಿಗದಿತ ಸಮಯದಲ್ಲಿ ಮಾಡಿಸಬೇಕು. ಮುಖ್ಯ ಅಂಶ ಅಂತಂದರೆ ಮನುಷ್ಯರಿಗೂ ಕೂಡ ಬರುವ ಸಾಧ್ಯತೆ ಇದ್ದು ಈ ಕುರಿತು ಎಚ್ಚರಿಕೆಯಿಂದ ವಹಿಸಬೇಕು. ವಿವಿಧ ರೀತಿಯ ಪೌಷ್ಟಿಕಾಂಶಗಳ ಕೊರತೆಯೂ ಕೂಡ ರಕ್ತ ಮೂತ್ರಕ್ಕೆ ಕಾರಣ ಆಗಬಹುದು. ಅದರಲ್ಲಿ ಮುಖ್ಯವಾದ್ದು ರಂಜಕದ ಕೊರತೆ. ಜೊತೆಯಲ್ಲಿ ತಾಮ್ರದ ಅಂಶದ ಕೊರತೆ ಇದ್ದರಂತೂ ರಕ್ತ ಮೂತ್ರದ ಪ್ರಮಾಣ ಜಾಸ್ತಿ ಆಗಬಹುದು. ಈ ರೀತಿಯ ಕೊರತೆ ಮಿಶ್ರತಳಿಯ ಜಾನುವಾರುಗಳಲ್ಲಿ ಹೋಲಿಸಿದರೆ ಎಮ್ಮೆಗಳಲ್ಲಿ ಹೆಚ್ಚು ಅಂತ ಹೇಳಬಹುದು. ರಂಜಕ ಮತ್ತು ತಾಮ್ರದ ಅಂಶವನ್ನು ಹೊಂದಿದ ಉತ್ತಮ ಖನಿಜ ಮಿಶ್ರಣವನ್ನು ನೀಡುವುದರಿಂದ ಇದನ್ನು ತಡೆಗಟ್ಟಬಹುದು. ತಾಮ್ರದ ಪ್ರಮಾಣ ಶರೀರದಲ್ಲಿ ಜಾಸ್ತಿ ಆದಾಗಲೂ ರಕ್ತ ಕಣಗಳು ಒಡೆಯುತ್ತವೆ. ಜಾನುವಾರಿಗೆ ಅಕಸ್ಮಾತ್ತಾಗಿ ಮೈಲುತುತ್ತದ ವಿಷದ ಬಾಧೆ ಉಂಟಾದಾಗಲೂ ಕೆಂಪು ರಕ್ತ ಕಣಗಳು ಒಡೆದು ರಕ್ತ ಮೂತ್ರ ಉಂಟಾಗಬಹುದು. ಇವಲ್ಲದೆ ಕೆಲವೊಂದು ಇಲಿ ಪಾಷಾಣಗಳನ್ನು ಜಾನುವಾರು ಅಕಸ್ಮಾತ್ತಾಗಿ ಸೇವಿಸಿ ವಿಷದ ಬಾಧೆಗೆ ಒಳಗಾದಾಗ ರಕ್ತ ಮೂತ್ರವಾಗಬಹುದು. ಅಲ್ಲದೆ ನೈಟ್ರೇಟ್ ಅಂಶ ಹೊಂದಿರುವಂತಹ ಗಿಡಗಳನ್ನು ಸೇವಿಸಿದಾಗಲೂ ರಕ್ತ ಮೂತ್ರವಾಗಬಹುದು. ಎಳೆಯ ಕರುಗಳಿಗೆ ಎಷ್ಟು ಪ್ರಮಾಣದಲ್ಲಿ ನೀರು ಕುಡಿಯಬೇಕು ಎನ್ನುವಂತಹ ಅರಿವಿರುವುದಿಲ್ಲ. ಅಕಸ್ಮಾತ್ತಾಗಿ ಅವುಗಳಿಗೆ ಹೆಚ್ಚಿನ ನೀರು ದೊರೆತು ಅವು ಕೂಡಿದರೆ ಅವುಗಳ ರಕ್ತ ಕಣಗಳು ಒಡೆದು ರಕ್ತ ಮೂತ್ರವಾಗಿ ರಕ್ತಹೀನತೆಯಾಗಿ ಕರುಗಳು ಸಾವನ್ನಪ್ಪುವಂತಹ ಸಂದರ್ಭ ಕೂಡ ಇರ್ತದೆ. ಪ್ರಥಮ ಚಿಕಿತ್ಸೆಯಾಗಿ ರೈತರು ಜಾನುವಾರುಗಳಲ್ಲಿ ಮೂತ್ರವು ಕಾಫಿ ಬಣ್ಣಕ್ಕೆ ತಿರುಗಿದಾಗ ಜಾನುವಾರಿಗೆ ಸುಮಾರು 50 ಗ್ರಾಂನಷ್ಟು ಅಡುಗೆ ಸೋಣವನ್ನು ಆಹಾರದಲ್ಲಿ ನೀಡಬಹುದು. ಸಾಮಾನ್ಯವಾಗಿ ಹಿಮೋಗ್ಲೋಬಿನ್ ಅಂಶವು ಮೂತ್ರಜನಕಾಂಗದಿಂದ ವಿಸರ್ಜಿಸುವಾಗ ಮೂತ್ರಜನಕಾಂಗದ ಸಣ್ಣ ನಾಳಗಳನ್ನು ಕಟ್ಟಿಕೊಂಡು ಹಾಳುಗೆಡಬಹುದು. ಅಡುಗೆ ಸೋಡವನ್ನು ನೀಡುವುದರಿಂದ ಮೂತ್ರವು ಕ್ಷಾರತೆಗೊಂಡು ಸುಲಭವಾಗಿ ವಿಸರ್ಜಿಸಲ್ಪಡ್ತದೆ. ಮುಖ್ಯವಾಗಿ ರೈತರು ಅವರ ಜಾನುವಾರುಗಳ ಮೂತ್ರದ ಬಣ್ಣದ ಕಡೆ ನಿತ್ಯವೂ ಒಂದ್ಸಾರಿ ಗಮನವನ್ನು ಹರಿಸಿದರೆ ಈ ರಕ್ತ ಮೂತ್ರವನ್ನು ತಡೆಗಟ್ಟಿ ಜೀವವನ್ನು ಉಳಿಸಿಕೊಳ್ಳಬಹುದು. ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ಟಿಎಸ್ ಪ್ರಸಾದ್. ಇದೀಗ ವಾಣಿಜ್ಯ ಪ್ರಕಟಣೆ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ ಔರ್ 60 ವರ್ಷ ಕಿ ಆಯು ಸೇ 3000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕ್ತೆ ಹೈ 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ್ ಸೇವಾ ಕೇಂದ್ರ ಮೇ ಜಾಯೇ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೇ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಸಂಬಲ್ ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್ ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರ ಜನಿತ್ ಮೇ ಜಾರಿ. ರೈತ ಬಂಧುಗಳೇ, ಇದೀಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಪೇಟೆ ಧಾರಣೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 52,500 ರೂಪಾಯಿಯಿಂದ 54,500 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲಿಗೆ 31,000 ರೂಪಾಯಿಯಿಂದ 39,000 ರೂಪಾಯಿ, ಕೊಕ್ಕೋ ಕ್ವಿಂಟಾಲಿಗೆ 22,000 ರೂಪಾಯಿಯಿಂದ 27,000 ರೂಪಾಯಿ, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 6,400 ರೂಪಾಯಿಯಿಂದ 9,000 ರೂಪಾಯಿ, ತೆಂಗಿನಕಾಯಿ ಒಂದನೇ ವರ್ಗ 1,000 16,000 ರೂಪಾಯಿಯಿಂದ 20,000 ರೂಪಾಯಿ, ಎರಡನೇ ವರ್ಗ 1,000 12,000 ರೂಪಾಯಿಯಿಂದ 15,000 ರೂಪಾಯಿ, ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಾಲಿಗೆ 2,850 ರೂಪಾಯಿಯಿಂದ 2,950 ರೂಪಾಯಿ, ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 2,950 ರೂಪಾಯಿಯಿಂದ 3,050 ರೂಪಾಯಿ, ಭತ್ತ ಆಮದು ಕ್ವಿಂಟಾಲಿಗೆ 2,200 ರೂಪಾಯಿಯಿಂದ 2,400 ರೂಪಾಯಿ, ಬೆಲ್ಲ ಆಮದು ಕೆಂಪು ಬೆಲ್ಲ ಕ್ವಿಂಟಾಲಿಗೆ 4,000 ರೂಪಾಯಿಯಿಂದ 4,100 ರೂಪಾಯಿ, ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 4,100 ರೂಪಾಯಿಯಿಂದ 4,650 ರೂಪಾಯಿ. ಇದುವರೆಗೆ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಪೇಟೆ ಧಾರಣೆ ಕೇಳಿದಿರಿ. ಮತದಾತ ಜಂಕ್ಷನ್, ಮತದಾತ ಜಂಕ್ಷನ್ ಬರಲಿರುವ ಚುನಾವಣೆಗೆ ಮುನ್ನುಡಿ ಮತದಾತ ಜಂಕ್ಷನ್. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಮತದಾನದ ಮಹತ್ವ, ಚುನಾವಣೆ ಪ್ರಕ್ರಿಯೆ, ಮತದಾರರ ಹಕ್ಕಿನ ಜಾಗೃತಿ ಮೂಡಿಸುವ ಸರಣಿ ಮತದಾತ ಜಂಕ್ಷನ್. ಪ್ರತಿ ಶುಕ್ರವಾರ ರಾತ್ರಿ 7:45 ಆಕಾಶವಾಣಿ ಮಂಗಳೂರು ಕೇಂದ್ರದಿಂದ ಮತದಾತ ಜಂಕ್ಷನ್. ನೀವು ಮತದಾತ ಜಂಕ್ಷನ್ ಸರಣಿಯಲ್ಲಿ ಭಾಗವಹಿಸಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳುವ ಪ್ರಶ್ನೆಗೆ ಉತ್ತರಿಸಿ ಬಹುಮಾನ ಗೆಲ್ಲಿ. ಹೆಚ್ಚಿನ ಮಾಹಿತಿಗೆ ಪ್ರತಿ ಶುಕ್ರವಾರ ತಪ್ಪದೆ ಕೇಳಿ ಮತದಾತ ಜಂಕ್ಷನ್.